ಕ್ಷೇತ್ರದ ಜನರಿಗೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50:23. ಕೃಷಿರಂಗ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಶಿಕ್ಷಣದ ಮಹತ್ವ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಪಿಎಸ್ ಫಾತಿಮಾ ಹಾಗೂ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಾದ ರೇವಂತ್ ರೆಡ್ಡಿ ಎಸ್ ಮತ್ತು ಬಿಂದುಶ್ರೀ ಡಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಡಾಕ್ಟರ್ ಫಾತಿಮಾ ಅವರೇ ನಮಸ್ಕಾರ. ನಮಸ್ತೆ. ರೇವಂತ್ ರೆಡ್ಡಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹಾಗೆ ಬಿಂದುಶ್ರೀ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಕೃಷಿ ಶಿಕ್ಷಣದ ಒಂದು ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋಣ. ಮೊದಲಿಗೆ ಫಾತಿಮಾ ಅವರೇ, ತಾವು ವಿಚಾರವನ್ನು ಆರಂಭ ಮಾಡಿ. ನಮ್ಮ ರಾಜ್ಯದಲ್ಲಿ ಎಷ್ಟು ಕೃಷಿ ವಿಶ್ವವಿದ್ಯಾನಿಲಯಗಳಿದ್ದಾವೆ ಮತ್ತು ಕೃಷಿ ಕಾಲೇಜುಗಳು ಎಷ್ಟಿದ್ದಾವೆ ಮತ್ತು ಹೇಗೆ ಇದರ ಒಂದು ಅಡ್ಮಿಷನ್ ಪ್ರೋಸೆಸ್ಸು, ಇದ್ರ ಬಗ್ಗೆ ತಾವು ಹೇಳ್ತಾ ಹೋಗಿ. ಈಗ ಹೇಳಬೇಕಾದ್ರೆ ಕೇಶವಮೂರ್ತಿ ಅವರೇ, ಕೃಷಿ ಶಿಕ್ಷಣ ಅನ್ನೋದು ಬಹಳ ಒಂದು ಮುಖ್ಯವಾದ ಒಂದು ಶಿಕ್ಷಣ ಬೇಕಾಗಿರುವಂಥದ್ದು. ಯಾಕೆಂದರೆ ತಮಗೆಲ್ಲ ಗೊತ್ತು, ಕೃಷಿನೇ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅದನ್ನು ಒಂದು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಬೇಕಿದ್ರೆ ಅದ್ರ ಬಗ್ಗೆ ಕೃಷಿ ಶಿಕ್ಷಣ ಬಹಳ ಮುಖ್ಯವಾದ್ದು. ಇಲ್ಲಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ನಮಗೆ ಈಗ 6 ಕೃಷಿ ವಿಶ್ವವಿದ್ಯಾನಿಲಯಗಳಿವೆ. ಅದರಲ್ಲಿ ಮಂಡ್ಯ ಕೃಷಿ ಮಹಾವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿಯಲ್ಲಿ ಬಂದಿದೆ. ಇಲ್ಲಿ ಪಿ ಯು ಸಿ ಆದಮೇಲೆ ಅವರಿಗೆ ಬೇರೆ ಬೇರೆ ಅವಕಾಶಗಳು ಇರ್ತವೆ. ಈ ಬಿ ಎಸ್ ಸಿ ಎಗ್ರಿ ಅನ್ನೋದು ಬಿ ಎಸ್ ಸಿ ಕೃಷಿ ಆನರ್ಸ್ ಅಂತ ಕೋರ್ಸು, ಮತ್ತು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಇದೆ, ವೆಟರ್ನರಿ ಇದೆ, ಹಾಗೆ ಬೇರೆ ಬೇರೆ ಬಿ ಎಸ್ ಸಿ ಫುಡ್ ಸೈನ್ಸ್ ಇದೆ, ಫುಡ್ ಟೆಕ್ನಾಲಜಿಯಲ್ಲೂ ಕೂಡ ಬಿ ಎಸ್ ಸಿ ಪದವಿ ಕೋರ್ಸ್ಗಳಿದೆ. ಸೊ ಇದರಲ್ಲಿ ಬಂದರೆ ಮಕ್ಕಳಿಗೆ ಒಂದು ಉನ್ನತ ವಿದ್ಯಾಭ್ಯಾಸವನ್ನು, ಅದು 4 ವರ್ಷಗಳ ಕೋರ್ಸು, ಹಾಗಾಗಿ ಪ್ರವೇಶವನ್ನು ಪಡ್ಕೊಂಡ್ರೆ ಅವರು ಮುಂದೆ ನಮ್ಮ ರೈತರಿಗಾಗಲಿ ಅಥವಾ ಇವನ್ ಇಂಡಸ್ಟ್ರಿಗಳಿಗೆ ಕೂಡ ಒಂದು ಉತ್ತಮ ರಿಸೋರ್ಸ್ ಪರ್ಸನ್ಗಳಾಗಿ ಅಥವಾ ಒಂದು ವಿಷಯ ತಜ್ಞರಾಗಿ ಅವರು ವೈಜ್ಞಾನಿಕವಾಗಿ ಕೃಷಿಯನ್ನು ಯಾವ ತರಹ ಮುನ್ನಡೆಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ಬೋದು. ಕೃಷಿ ಕಾಲೇಜುಗಳು ಎಲ್ಲೆಲ್ಲಿ ಬರಬಹುದು ಮೇಡಮ್? ಮಂಡ್ಯದಲ್ಲಿದೆ. ಹೌದು, ಮಂಡ್ಯದಲ್ಲಿದೆ. ಹಾಗೆ ನಮ್ಮ ಕೃಷಿ ಕಾಲೇಜುಗಳು ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಡಿಯಲ್ಲಿ ಚಾಮರಾಜನಗರದಲ್ಲಿದೆ, ಚಿಂತಾಮಣಿಯಲ್ಲಿದೆ, ಬೆಂಗಳೂರಿನಲ್ಲಿದೆ, ಹಾಸನದಲ್ಲಿದೆ, ಮಂಡ್ಯದಲ್ಲಿದೆ. ಅದೇ ಥರ ಧಾರವಾಡ, ರಾಯಚೂರು ಮತ್ತು ಗುಲ್ಬರ್ಗ, ಈ ಥರ ನಮ್ಮ ಕರ್ನಾಟಕದಾದ್ಯಂತ ಕೃಷಿ ಕಾಲೇಜುಗಳಿವೆ. ಬೀದರಲ್ಲಿ ಪಶುವೈದ್ಯಕೀಯ ಕಾಲೇಜ್, ಮಂಗಳೂರಲ್ಲಿ ಫಿಶರೀಸ್ ಇದೆ, ಬಾಗಲಕೋಟೆಯಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಇದು ಕೃಷಿ. ಅಂದ್ರೆ ಈಗ ತಾವು ಬಿ ಎಸ್ ಸಿ ಅಗ್ರಿಕಲ್ಚರ್, ಬಿ ಎಸ್ ಸಿ ಹಾರ್ಟಿಕಲ್ಚರ್ ಹೇಳಿದ್ರಿ, ಹಾಗೆ ಫಿಶರೀಸ್ ಬರಬಹುದು ಅಂತ ಅನ್ಸುತ್ತೆ. ಫಿಶರೀಸ್ ಇದೆ, ಕೃಷಿ ಸಂಬಂಧಿತ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಇರಬಹುದೇನೋ. ಹೌದು, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್, ಎ ಬಿ ಎಂ ಕೋರ್ಸ್ ಅಂತ ಇದೆ. ಇದರಲ್ಲೂ ಕೂಡ ಮಾರ್ಕೆಟಿಂಗ್ ಬಗ್ಗೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಯಾವ ತರ, ಯಾಕೆಂದ್ರೆ ಕೃಷಿಯನ್ನು ಒಂದು ಎಂಟರ್ಪ್ರೈಸ್ ಆಗಿ ಕೂಡ ತಗೋಬಹುದು. ಕೃಷಿಯನ್ನು ಒಂದು ಎಂಟರ್ಪ್ರೈಸ್ ಆಗಿ ತಗೊಳ್ಳುವಾಗ ಅದರಲ್ಲಿ ಮಾರುಕಟ್ಟೆಗಳು, ಮಾರುಕಟ್ಟೆಗೆ ಸಂಬಂಧಿತ ವಿಷಯಗಳನ್ನ, ಇದನ್ನೆಲ್ಲ ಆ ಒಂದು ಕೋರ್ಸ್ನಲ್ಲಿ ಮಕ್ಕಳು ಕಲಿತಾರೆ. ಕೃಷಿ ಶಿಕ್ಷಣ ಪ್ರಮುಖ ಅಂತ ತಾವು ಹೇಳಿದ್ರಿ. ಹೌದು. ಈಗ ಈ ಕೋರ್ಸ್ಗಳಿಗೆ ಪ್ರವೇಶ ಹೇಗೆ ಮಾಡೋದು? ನಮ್ಮ ರಾಜ್ಯದಲ್ಲಿ ಕೆ ಇ ಎ ಇದೆಯಲ್ಲ, ಕೆ ಇ ಎಲ್ಲಿ ಸಿ ಇ ಟಿ ಆಗುತ್ತೆ. ಸಿ ಇ ಟಿಯಲ್ಲಿ ಪಿ ಯು ಸಿ ಆದಮೇಲೆ, 10+2 ಆದಮೇಲೆ ಅವರು ಪಿ ಸಿ ಎಂ ಬಿ ವಿಷಯವನ್ನು ಓದಿದರೆ ಅವರಿಗೆ ಸಿ ಇ ಟಿಯಲ್ಲಿ ಅವರು ಫಾರ್ಮ್ ಯೂನಿವರ್ಸಿಟಿಗಳಿಗೆ ಆ ಒಂದು ಬ್ರೋಷರಲ್ಲೇ ಕೊಟ್ಟಿರ್ತಾರೆ. ಅಲ್ಲಿ ಕೃಷಿಗೆ ಅವರು ಟಿಕ್ ಮಾಡಬೇಕು, ಕೃಷಿ ತಗೊಳ್ತೀನಿ ಅಂತ ಅಪ್ಲಿಕೇಶನಲ್ಲಿ ಹಾಕ್ಕೊಂಡ್ರೆ ಆವಾಗ ಅವರು ಸಿ ಇ ಟಿಯಲ್ಲಿ ಅವರಿಗೆ ರ್ಯಾಂಕ್ ಬರುತ್ತೆ ಒಂದು, ಅದು ಶೇಕಡ 50% ಸೀಟುಗಳನ್ನು ಸಿ ಇ ಟಿ ಮುಖಾಂತರ ಜನರಲ್ ಆಗಿ ಕೊಡ್ತೀವಿ. ಇನ್ನು 50% ಏನಿದೆ ರೈತರ ಮಕ್ಕಳಿಗೋಸ್ಕರ ಮೀಸಲಾಗಿಟ್ಟಿದ್ದೀವಿ. ಸೊ ಇದು ವ್ಯವಸಾಯ ದೃಢೀಕರಣ ಪತ್ರ ಅವರು ಪಡ್ಕೋಬೇಕು. ಇಲ್ಲೂ ಕೂಡ ನಾವು ಒಂದು ಪ್ರಾಕ್ಟಿಕಲ್ ಪ್ರಾಯೋಗಿಕ ಒಂದು ಸಿ ಇ ಟಿ ಮಾಡ್ತೀವಿ ರೈತರ ಮಕ್ಕಳಿಗೆ. ಹೌದು ಹೌದು, ಅವರಿಗೆ ಅನುಭವ ಇರಬೇಕು, ನೇಗಿಲು ನೋಡಿದಾರ ಅಥವಾ ಸಸಿ ಗಿಡಗಳನ್ನ ನೋಡಿದಾರ ಅನ್ನೋದು ಗೊತ್ತಾಗ್ಬೇಕಲ್ಲ. ಪ್ರಾಯೋಗಿಕ ಪರೀಕ್ಷೆ ಮಾಡ್ತೀರಿ? ಹೌದು, ಪ್ರಾಯೋಗಿಕ ಪರೀಕ್ಷೆ ಮಾಡ್ತೀವಿ. ಇದ್ರದ್ದು ಮಾರ್ಕು ಮತ್ತು ಸಿ ಇ ಟಿ ಮಾರ್ಕು ಅದನ್ನು ತುಲನಾ ಮಾಡಿ ಅದರಲ್ಲಿ ರ್ಯಾಂಕ್ ಕೊಡ್ತೀವಿ. ಆ ರ್ಯಾಂಕಲ್ಲಿ ಕೂಡ ಶೇಕಡ 50 ಸೀಟುಗಳು ಅದಕ್ಕೆ ಹೋಗುತ್ತೆ. ಸುಮಾರು 2,500-3,000 ಸೀಟುಗಳು ಕರ್ನಾಟಕ ರಾಜ್ಯದಲ್ಲಿ ಕೃಷಿಯಲ್ಲಿದೆ. ಅಂದ್ರೆ ಸಿ ಇ ಟಿ ಮೂಲಕ ಮಾತ್ರ? ಹೌದು, ಕೌನ್ಸಿಲಿಂಗ್ ನಡೆಯುತ್ತೆ. ನಿಮ್ಮ ಕಾಲೇಜುಗಳು ಯಾವಾಗ ಆರಂಭ ಆಗ್ತವೆ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಈಗ ಜೂನ್ ತಿಂಗಳಲ್ಲಿ, ಅದು ಕೆ ಇ ಇಂದ ಅವರು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಶುರುವಾಗೋದು ಆಗಸ್ಟ್ ತಿಂಗಳಲ್ಲಿ, 2nd ವಾರ ಅಥವಾ 3rd ವಾರದಲ್ಲಿ ಕ್ಲಾಸಸ್ ಪ್ರಾರಂಭ ಆಗುತ್ತೆ. ಸ್ವಲ್ಪ ಇವಾಗ ಕೋವಿಡ್ ನಂತರ ಏನಾಗಿದೆ, ಸ್ವಲ್ಪ ಅವಧಿಗಳು ಸ್ವಲ್ಪ ಮುಂದುವರೆದಿದೆ. ಹಾಗಾಗಿ ಕಳೆದ ವರ್ಷ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಶುರುವಾಗಿತ್ತು, ಈ ವರ್ಷ ಆಗಸ್ಟ್ ಕೊನೆಯ ವಾರದಲ್ಲಿ ಆಗಬಹುದು ಅಂತ ನಾವು ಕೂಡ ಅಂದಾಜು ಮಾಡಿದ್ದೀವಿ. 4 ವರ್ಷದ ಕೋರ್ಸ್ ಇದು? ಹೌದು, 4 ವರ್ಷದ ಕೋರ್ಸ್. ಸೆಮಿಸ್ಟರ್ ಪದ್ಧತಿ? ಸೆಮಿಸ್ಟರ್ ಪದ್ಧತಿಯಲ್ಲಿ ಮಾಡ್ತೀವಿ. ಹೇಳಿ ರೇವಂತ್ ರೆಡ್ಡಿ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಮೂಲ ಊರು ಯಾವುದು, ನಿಮ್ಮ ತಂದೆ ತಾಯಿ ಎಲ್ಲ ಏನ್ ಮಾಡ್ತಾರೆ? ನಮ್ಮ ತಂದೆ ಹೆಸರು ಶ್ರೀರಾಮ್ ರೆಡ್ಡಿ, ಅವರು ಒಬ್ಬ ರೈತ. ನಾವು ಬಂದಿರೋದು ಬಾಗೇಪಲ್ಲಿ ಅನ್ನೋ ಒಂದು ಊರಿಂದ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಬರುತ್ತೆ ಇದು. ಓಕೆ, ನಿಮ್ಮ ತಂದೆ ರೈತರು ಏನ್ ಬೆಳೆ ಬೆಳೀತಾರೆ? ಸರ್, ಜಾಸ್ತಿ ನಾವು ಜೋಳ ಬೆಳಿತೀವಿ. ನೀವು ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದಲ್ಲಿ? ಬಾಗೇಪಲ್ಲಿಯಲ್ಲೇ ಸರ್. ನಿಮಗೆ BSc ಕೃಷಿ ಓದಬೇಕು ಅನ್ನೋ ಆಸೆ ಇತ್ತ? ಆಸೆ ಇದ್ದು ಅಥವಾ ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ ಅಂತ BSc ಏಜಿಗೆ ಬಂದ್ರೆ? ಅಂದ್ರೆ ನಮ್ಮಅಪ್ಪ ರೈತರಾಗಿರೋದ್ರಿಂದ ಅದ್ರ ನೋಡಿ ನೋಡಿ ನನಗೆ ಅದೇ ಒಂದು ಹುಚ್ಚುತರ ಆಗಿತ್ತು ಸರ್. ಅಂದ್ರೆ ಅಗ್ರಿಕಲ್ಚರ್ ಮಾಡಿ ಜಾಸ್ತಿ ಲಾಸ್ ಅನ್ನೋದು ನೋಡ್ತಿದ್ವಿ ಸರ್. ಅಂದ್ರೆ ಬೆಳೆ ಬೆಳೀತಿದ್ದಾಗ ಜಾಸ್ತಿ ನಷ್ಟ ಅನ್ನೋದು ಜಾಸ್ತಿ ಅನುಭವಿಸ್ತಿದ್ವಿ. ಬಟ್ ಇದಕ್ಕೇನೋ ಒಂದು ಪರಿಹಾರ ಅನ್ನೋದು ಬೇಕಿತ್ತಲ್ವಾ, ಅಂದ್ರೆ ಯಾಕೆ ಇಷ್ಟರ ನಷ್ಟ ಬರ್ತಿದೆ, ಏನ್ ಕಾರಣಗಳು ಅನ್ನೋದು ಹೇಳ್ತಿದ್ದಾಗ ನನಗೆ ಅನಿಸ್ತಿತ್ತು, ಅಂದ್ರೆ ನಾನೇನಾದ್ರು ಮಾಡ್ಬೋದಲ್ವಾ, ಅಂದ್ರೆ ಈ ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಏನಾದ್ರು ಮಾಡ್ಬೋದಲ್ವಾ ಅನ್ನೋ ಒಂದು ಇಂಟೆನ್ಷನ್ ಇಂದ ಅಗ್ರಿಕಲ್ಚರ್ ತಗೊಂಡು ಏನಾದ್ರೂ ಸ್ವಲ್ಪ ಹೆಲ್ಪ್ ಮಾಡೋ ತರ, ಅಂದ್ರೆ ಸಹಾಯ ಮಾಡಬೇಕಾಗಿ ಈ ಕೋರ್ಸ್ ಅನ್ನು ತಗೊಂಡಿದ್ದೆ ಸರ್. ರೈತರ ಮಗ ಅಂತ ಹೇಳಿ ಅರ್ಜಿ ಹಾಕಿದ್ರಲ್ವ ನೀವು? ಹಾ ಸರ್. ಪ್ರಾಕ್ಟಿಕಲ್ ಟೆಸ್ಟ್ ಇತ್ತ ನಿಮ್ಮ? ಹಾ ಇತ್ತು ಸರ್. ಹೇಗಿತ್ತು ಹೇಳಿ, ಏನೇನು ಇಟ್ಟಿದ್ರು, ಗುರುತಿಸಿದ್ರಿ? ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಾನೆ ಸಪ್ರೇಟ್ ಆಗಿ ಮಾಡ್ತಾರೆ. ಅಲ್ಲಿ ನಾರ್ಮಲ್ ಆಗಿ ಕೆಲವು ಗಿಡಗಳಿಗೆ ಸಂಬಂಧಪಟ್ಟಂತ ಕೆಲವು ಬೀಜಗಳು ಇಡ್ತಾರೆ, ಅಂದ್ರೆ ಮತ್ತೆ ಇಂಪ್ಲಿಮೆಂಟ್ಸ್ ಇಡ್ತಾರೆ. ಇಂಪ್ಲಿಮೆಂಟ್ಸ್ ಅಂದ್ರೆ ಯಾವ್ದು ಯೂಸ್ ಮಾಡ್ತೀವಲ್ಲ ನಾವು, ಅದನ್ನೆಲ್ಲ ಇಡ್ತಾರೆ. ಮತ್ತೆ ಬ್ರೀಡ್ಸ್ ಇಡ್ತಾರೆ, ಬ್ರೀಡ್ಸ್ ಅಂದ್ರೆ ಹಸು ಬ್ರೀಡ್ಗಳಾಗಿರ್ಬೋದು, ಮತ್ತೆ ಎತ್ತು ನಿಲ್ಸಿರ್ತಾರೆ. ಅಲ್ಲ ಫೋಟೋಗ್ರಾಫ್ಸ್ ಇಟ್ಟಿರ್ತಾರೆ ಆತರ, ಮತ್ತೆ ಕೆಲವು ಲೈಫ್ ಸ್ಪೆಸಿಮೆನ್ಸ್ ಇಡ್ತಾರೆ. ಎಲ್ಲ ಗುರುತಿಸಿದ್ರ ನೀವು? ಹಾ, ನಂದು 183 ಸ್ಪೆಸಿಮೆನ್ ಬಿಟ್ಟು ಎಲ್ಲ ಗುರುತಿಸಿದೆ. ಪರವಾಗಿಲ್ಲ. ಏನೇನು ಇಟ್ಟಿದ್ರು ನಿಮ್ಮ ಟೈಮಲ್ಲಿ? ನಾವು ಟೈಮಲ್ಲಿ ಇದ್ದಾಗ ಅಲಸಂದಿ ಕಾಳು ಇಟ್ಟಿದ್ರು, ಮತ್ತೆ ಪಿಗ್ ಒಂದು ಬ್ರೀಡ್ ಇಟ್ಟಿದ್ರು, ಮತ್ತೆ ಫಿಶ್ ಬ್ರೀಡ್ ಒಂದು ಇಟ್ಟಿದ್ರು, ಹಳ್ಳಿಕಾರ್ ಒಂದು ಫೋಟೋ ಇಟ್ಟಿದ್ರು, ಹಳ್ಳಿಕಾರ್ ಬ್ರೀಡ್ದು, ಮತ್ತೆ ಕೆಲವು ಗಿಡ ಸ್ಪೆಸಿಮೆನ್ಸ್ ಇಟ್ಟಿದ್ರು. ಎಲ್ಲ ಗುರುತಿಸಿದ್ರಿ. ಹಾ. ಯಾವಾಗ ನಿಮ್ಮ ಕೋರ್ಸ್ ಆರಂಭ ಆಗಿದ್ದು? ನಮ್ಮ ಕೋರ್ಸ್ ಆರಂಭ ಆಗಿದ್ದು January 2020. ಹೇಳಿ ಬಿಂದುಶ್ರೀ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಊರು ಯಾವುದು, ಮತ್ತೆ ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾರೆ? ಸರ್, ನಾನು ಮೂಲತಃ ಮಂಡ್ಯದವಳೆ. ಮೇಜರಾಗಿ ನಾನು ಮಂಡ್ಯ ಕಾಲೇಜ್ಗೆ ಹಾಕೊಂಡಿದ್ದೆ. ನಮ್ಮ ತಂದೆ ಕೂಡ ಫಾರ್ಮರ್. ನಾವು ಮಂಡ್ಯದಲ್ಲಿ ಕಬ್ಬ ಕೂಡ ಜಾಸ್ತಿಯಾಗಿ ಬೆಳಿತೀವಿ. ಯಾವ ಊರಮ್ಮ ಮಂಡ್ಯದಲ್ಲಿ? ಕೋಣಳ್ಳಿ ಅಂತ ಅಂದ್ಬಿಟ್ಟು. ಹೌದಾ? ನಿಮ್ಮ ತಂದೆ ಕಬ್ಬಿನ ಬೆಳೆಗಾರ? ಹಾ, ಕಬ್ಬಿನ ಬೆಳೆಗಾರ ಸರ್. ಎಷ್ಟೆಕರೆ ಕಬ್ಬು ಬೆಳೀತಾರೆ? ನಾವು 1 ಎಕರೆ ಬೆಳಿತೀವಿ ಸರ್. ಹೌದಾ? ಓಕೆ. ನಿಮಗೂ BSc ಮಾಡಬೇಕು ಅಂತಾನೆ ಆಸೆ ಇತ್ತು? ಹೌದು ಸರ್. ಅಂದ್ರೆ ಲೈಕ್ ತುಂಬಾ ಜನ ಮೆಡಿಕಲ್ ಅಂತ ಹೋಗ್ತಾರೆ, ಅಂದ್ರೆ ಅಲ್ಲಿ ಹ್ಯೂಮನ್ ಡಾಕ್ಟರ್ ಆಗಕ್ಕೆ ಹೋಗ್ತಾರೆ. ಬಟ್ ನಾವಿಲ್ಲಿ ಪ್ಲಾಂಟ್ಗೆ ಡಾಕ್ಟರ್ ಆಗಬೇಕು ಅನ್ನೋ ಕನ್ಸನ್ ಹೊತ್ತು ಬಂದ್ವಿ. ಸೊ ಈಗ ಸದ್ಯಕ್ಕೆ ನಾವು 3rd ಇಯರ್ ಅಲ್ಲಿರೋದ್ರಿಂದ ಮೆಜಾರಿಟಿ ತುಂಬಾ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಕೂಡ ಫೋನ್ ಮಾಡಿ ನನ್ನ ಕೇಳ್ತಿರ್ತಾರೆ ಆಗಾಗ, ಈ ತರ ಆಗಿದೆ, ಅದು ಫೋಟೋ ಕಳಿಸ್ತಾರೆ ನನಗೆ. ಸೊ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಟೀಚರ್ಸ್ನ ನಾನು ಕೇಳಿ ಹೇಳ್ತೀನಿ ಅವ್ರಿಗೆ. ಸೊ ಆ ಥರ ಸಜೆಷನ್ಸ್ಗಳನ್ನೆಲ್ಲ ನಾನು ಹೇಳ್ಬೇಕಾದ್ರೆ ನನಗೂ ಅನಿಸುತ್ತೆ, ಓ ನನಗ ಪ್ಲಾಂಟ್ ಡಾಕ್ಟ್ರೇ ಆಗ್ಬಿಟ್ಟೆ ಅಂತ. ಒಬ್ಬೊಬ್ರಿಗೆ MBBS ಕನ್ಸು ಕಂಡು ಆಗಲಿಲ್ಲ ಅಂತಂದವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಕೂಡ ಆಗಿರುತ್ತೆ. ನೀವು MBBS ಕನ್ಸು ಕಂಡಿದ್ರ? ಅಫ್ಕೋರ್ಸ್. ಅಂದರೆ ಅದೊಂದು ಟೈಮಲ್ಲಿ ಇರುತ್ತೆ ಸರ್, ಸೈನ್ಸ್ ಸ್ಟ್ರೀಮ್ ಅವ್ರು ಎಲ್ರಿಗೂ ಅದೊಂದು ಲೈಕ್ ಮೆಡಿಕಲ್ಗೆ ಹೋಗ್ಬೇಕು ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕು ಅನ್ನೋದೇ ಇರುತ್ತೆ. ಬಟ್ ನಾನು ಈ ಕೃಷಿಗೆ ಬಂದ್ಮೇಲೆ ಅನಿಸಿದ್ದು ಪ್ಲಾಂಟ್ ಡಾಕ್ಟರ್ ಹ್ಯೂಮನ್ ಡಾಕ್ಟರ್ಗಿಂತ ತುಂಬಾ ಜಾಸ್ತಿ ಇದೆ ಅಂತ. ನಿಮಗೂ ಪ್ರಾಕ್ಟಿಕಲ್ ಟೆಸ್ಟ್ ಇತ್ತಾ? ಹೌದು ಸರ್. ನಿಮ್ಗೆ ಏನೇನು ಇಟ್ಟಿದ್ರಮ್ಮ ಐಡೆಂಟಿಫೈ ಮಾಡೋಕ್ಕೆ? ನಮಗೂ ರಾಗಿ ಎಲೆಗಳ ಅದ್ರದ್ದು ಇಟ್ಟಿದ್ರು, ಮತ್ತೆ ಒಂದಷ್ಟು ಬ್ರೀಡ್ಗಳಿಟ್ಟಿದ್ರು, ಎಮ್ಮೆ ಮತ್ತೆ ಹಸುಗಳೆಲ್ಲವೂ ಬ್ರೀಡ್ಗಳನ್ನ ಇಟ್ಟಿದ್ರು, ಮತ್ತೆ ಒಂದಷ್ಟು ಕಾಳು ದವಸ ಧಾನ್ಯಗಳೆಲ್ಲವನ್ನು ಕೊಟ್ಟಿದ್ರು. ಫಸ್ಟ್ ಬಂದಾಗ ನನಗೂ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಬಟ್ ಇವಾಗ ಅದ್ರಲ್ಲಿ ಎಕ್ಸ್ಪರ್ಟೇ ಆಗ್ಬಿಟ್ಟಿದ್ದೀನಿ. ಅಷ್ಟು ತಿಳುವಳಿಕೆನ ಇಲ್ಲಿಂದ ನಾನು ತಗೊಂಡಿದ್ದೀನಿ. ನಿಮ್ಮ ಅಪ್ಪಂಗೆ ಕಬ್ಬು ಹೇಗೆ ಬೆಳಿಬೇಕು ಅಂತ ಹೇಳ್ಕೊಡ್ತೀನಿ. ಹೌದಾ ಸರ್? ನಾನು ತುಂಬ ಸಲ ಹೇಳ್ತಿರ್ತೀನಿ ಹಿಂಗೆ ಮಾಡಿಪ್ಪ ಹಂಗೆ ಮಾಡಿಪ್ಪ ಅಂತ. ನಾನು ಆಗಲೇ ಹೇಳ್ದಾಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಫೋನ್ ಮಾಡ್ತಿರ್ತಾರೆ. ನಿಮ್ಮ ಅಪ್ಪ ಕೇಳ್ತಾರ ನಿಮ್ಮ ಮಾತನ್ನ? ಅಂದರೆ ಆಬ್ವಿಯಸ್ ಆಗಿ ಸ್ವಲ್ಪ ಕಷ್ಟ, ಎಂತಕ್ಕಂದರೆ ಅವರು ನಡ್ಕೊಂಡು ಬಂದಿರೋದನ್ನ ಬಿಟ್ಟು ನಾವೇನೋ ಹೇಳಕ್ಕೆ ಹೋದರೆ ಮತ್ತೆ ಲಾಸ್ ಆಗ್ಬಿಡುತ್ತಾ ಹಂಗಾಗ್ಬಿಡುತ್ತಾ ಅನ್ನೋ ಭಯ ಇರುತ್ತೆ. ಬಟ್ ಒಂದೊಂದ್ಸಲ ಕೇಳ್ತಾರೆ, ಯಾಕಂದರೆ ಈಗ ನಾವು ಕಬ್ಬಿಗೆ ಫಸ್ಟ್ ನಮ್ಮ ಅಪ್ಪ ಕಬ್ಬಿನ ಮಧ್ಯೆ ಪಲ್ಸ್ ಕ್ರಾಪ್ ಆಗ್ತಿರ್ಲಿಲ್ಲ. ನಾನು ಅಪ್ಪಗೆ ಹೇಳ್ತಿದ್ದೆ, ಇಲ್ಲ ಅಪ್ಪ ಎರಡರ ನಡುವೆ ಪಲ್ಸ್ ಕ್ರಾಪ್ ಹಾಕೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ಸೈಂಟಿಫಿಕ್ ಆಗಿ ಹೇಳಿದ್ರೆ ಟ್ರೈ ಮಾಡಿದೆ, ಬಟ್ ಅರ್ಥ ಆಗಲಿಲ್ಲ ಅಂತ ಅಂದಾಗ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿಪ್ಪ, ಅಕಸ್ಮಾತ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಚೇಂಜ್ ಮಾಡ್ಬೋದಲ್ಲ ಅಂತಂದಾಗ ಆಯಿತು ಅಂತ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಡಾಕ್ಟ್ರೆ, ಈಗ ಯಾವ ರೀತಿ ಇರುತ್ತೆ ನಿಮ್ಮ ಶಿಕ್ಷಣ, ಏನೇನೆಲ್ಲ ಕಲಿಸ್ತೀರಿ? ನಮ್ಮಲ್ಲಿ ಬಂದಾಗ ಮಕ್ಕಳಿಗೆ ಮೊದಲಿಗೆ ಅವ್ರನ್ನ ಒಂದು ಓರಿಯೆಂಟೇಷನ್ ಅಂತ ಮಾಡ್ತೀವಿ. ಅಂದರೆ ಅವರಿಗೆ ಮೊದಲಿಗೆ ತಿಳುವಳಿಕೆ ಕೊಡ್ತೀವಿ, ನಮ್ಮ ಕಾಲೇಜ್ ಹೇಗೆ, ನಮ್ಮ ಆವರಣ ಹೇಗೆ, ಮತ್ತು ಈ ಕೃಷಿ ಶಿಕ್ಷಣ ಯಾಕೆ ಬೇಕು. ಯಾಕೆಂದರೆ ಅವರು ಬೇರೆ, ಈಗ ನಮ್ಮ ವಿದ್ಯಾರ್ಥಿಗಳು ಹೇಳಿದಾಗೆ ಅವರು ಮೆಡಿಕಲೋ ಇಂಜಿನಿಯರಿಂಗೋ ಸೇರ್ಕೋಬೇಕು ಅಂತ ಆಸೆ ಇಟ್ಕೊಂಡು ಕೆಲವರು ಬಂದಿರ್ತಾರೆ. ಅಲ್ಲಿ ಸಿಕ್ಕಿಲ್ವಲ್ಲ ಅಂತ ಬಂದಿರ್ತಾರೆ ಕೆಲವರು ಬೈ ಏನೋ ಒಂದು ಫೋರ್ಸಿಬಲಿ. ಅವರಿಗೆಲ್ಲ ನಮ್ಮ ಶಿಕ್ಷಣದ ಒಂದು ಮಹತ್ವ ಏನು ಅನ್ನೋದನ್ನು ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ತೋರಿಸ್ತೀವಿ. ಆಮೇಲೆ ಅವರಿಗೆ ಕೋರ್ಸ್ಗಳಿರ್ತವೆ, ವಿಷಯಗಳು, ಬೇರೆ ಬೇರೆ ವಿಷಯಗಳಿರ್ತವೆ. ಮೊದಲಿನ ವರ್ಷದಲ್ಲಿ ಅವರು ಬೇಸಿಕ್ ಆಗಿ ಕೋರ್ಸ್ಗಳನ್ನ ಕಲ್ತ್ಕೊಳ್ತಾರೆ. ಬೇಸಾಯ ಶಾಸ್ತ್ರ, ಇದು ಮಣ್ಣಿನ ಮೂಲ ರಸಾಯನ ಶಾಸ್ತ್ರವನ್ನು ಕಲಿತಾರೆ, ಫಂಡಮೆಂಟಲ್ಸು. ಅದೇ ಥರ ಕೀಟಶಾಸ್ತ್ರ ಇರ್ಬೋದು ಅಥವಾ ರೋಗಶಾಸ್ತ್ರ, ಎಲ್ಲ ಬೇಸಿಕ್ ಏನಿದೆ ಅದು ಮೊದಲನೇ ವರ್ಷದಲ್ಲಿ ಕಲ್ತ್ಕೊಂಡು, ಅದ್ರ ಜೊತೆಗೆ ಅವರಿಗೆ ನಮ್ಮಲ್ಲಿ ಸೋಷಿಯಾಲಜಿ ಅಂತ ಒಂದು ಸಾಮಾಜಿಕವಾಗಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ಆ ಥರ ಕೋರ್ಸ್ಗಳನ್ನು ಕೂಡ ಅವ್ರಿಗೆ ಕಲಿಸ್ತೀವಿ. ಜೊತೆಗೆ ಅವರು ಸ್ವಲ್ಪ ಸ್ಟ್ಯಾಮಿನಾ ಬರಬೇಕು, ಈಗ ಜಮೀನಲ್ಲಿ ಹೋಗಿ ಅವರು ಪ್ರಾಕ್ಟಿಕಲಾಗಿ ಕೆಲಸ ಮಾಡಬೇಕು ಅಂತ ಅವರಿಗೆ ಸ್ವಲ್ಪ ಫಿಸಿಕಲ್ ಸ್ಟ್ರೆಂಗ್ತು ಬರಬೇಕು ಅಂತ ಫಿಸಿಕಲ್ ಎಜುಕೇಷನ್ ಅಂತ ಒಂದು ಮಾಡ್ತೀವಿ. ಅವರಿಗೆ PT ಮಾಸ್ಟರ್ ಇರ್ತಾರೆ, ಅದು ರೆಗ್ಯುಲರಾಗಿ ಅದೊಂದು ಸ್ಪೋರ್ಟ್ಸ್ ಬಗ್ಗೆ ಕೂಡ ಅವರಿಗೆ ಇಂಟ್ರೆಸ್ಟ್ ಬರಬೇಕು ಅಂತ ಕಲಿಸ್ತೀವಿ. ಅದೇ ರೀತಿ NSS ಸ್ಕೀಮು, ರಾಷ್ಟ್ರೀಯ ಸೇವಾ ಯೋಜನೆ ಇದೆಯಲ್ಲ, ಅದು ಕೂಡ ಒಂದು ಕೋರ್ಸ್ ಇರುತ್ತೆ. ಹೀಗಾಗಿ ಇದು ಒಂಥರ ಬಂದ ತಕ್ಷಣ ಎಲ್ಲವನ್ನ ಒಂದು ಸಂಯುಕ್ತವಾಗಿ ಅವ್ರನ್ನ ಒಂದು ಒಂದು ಒಳ್ಳೆಯ ಪ್ರಜೆಯೂ ಆಗಬೇಕು ಅವರು, ಜೊತೆಗೆ ಕೃಷಿಯಲ್ಲೂ ಕೂಡ ಒಂದು ಒಳ್ಳೆಯ ಕೃಷಿ ತಜ್ಞನಾಗಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಮೊದಲಿಗೆ ಅವರಿಗೆ ಶುರು ಮಾಡಿದ್ದೀವಿ. ಕಾಲೇಜಲ್ಲಿ ಅಂದಾಜು ಇಂಟೇಕ್ ಏನಿದೆ, ಎಷ್ಟು ಜನ ವಿದ್ಯಾರ್ಥಿಗಳು ಇರ್ತಾರೆ ಒಂದು ಸೆಕ್ಷನಲ್ಲಿ? ನಮ್ಮಲ್ಲಿ ಈಗ 115 ಸುಮಾರು 80% ನಮಗೆ ಕರ್ನಾಟಕ ಕೋಟ ಬರುತ್ತೆ. ಆಮೇಲೆ ಅದರಲ್ಲಿ 15% ICR ಕೋಟ ಬರುತ್ತೆ. ICR ಅಂದರೆ ಗೊತ್ತಲ್ಲ, ಕೇಂದ್ರೀಯ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಆದ್ರಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಅಲ್ಲೂ ಕೂಡ ಒಂದು ಎಕ್ಸಾಮ್ ಮಾಡ್ತಾರೆ. ಹೌದು, ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮ್ ಅಲ್ಲಿ ರ್ಯಾಂಕ್ ತಗೊಂಡು ಅವರು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರನ್ನ ಸೆಲೆಕ್ಟ್ ಮಾಡಿ ನಮ್ಮ ಕಾಲೇಜಿಗೂ ಅಲಾಟ್ ಆಗುತ್ತೆ. ಅದಲ್ಲದೆ ಒಂದು ಡಿಪ್ಲೊಮಾ ಕೃಷಿ ಅಂತ ಒಂದಿದೆ, SSLC ಆದಮೇಲೆ 2 ಡಿಪ್ಲೊಮಾ ಕೃಷಿಯಿಂದ ಮಾಡ್ತಾರೆ. ಆ ಡಿಪ್ಲೊಮಾದ ಮಕ್ಕಳಿಗೆ 5% ಸೀಟನ್ನು ಮೀಸಲಾಗಿಟ್ಟಿದ್ದೀವಿ. ಲ್ಯಾಟ್ರಲ್ ಎಂಟ್ರಿ ಅವರಿಗೂ ಕೂಡ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದೆ, ಅದರಲ್ಲಿ ಅವರು ಪಾಸಾಗಿ ಅದರಲ್ಲೂ ರ್ಯಾಂಕ್ ಬಂದರೆ ರ್ಯಾಂಕ್ ಪ್ರಕಾರ ಕೌನ್ಸಿಲಿಂಗ್ ಮಾಡ್ತೀವಿ. ಅದರಲ್ಲೂ 5% ಸೀಟಲ್ಲಿ ಒಂದು ಇಬ್ಬರು ಮಕ್ಕಳಾದರೂ ಬರ್ತಾರೆ ನಮ್ಮ ಕಾಲೇಜಿಗೆ. ಅದೇ ಥರ 5% ಎಲ್ಲ ಕಾಲೇಜಲ್ಲಿ. ಹೌದು, ನಮ್ಮಲ್ಲೇ ಇದೆ ಈಗಲೂ. ಈಗ 1 ನಿಲ್ಲಿಸಿದ್ವಿ, ಕಳೆದ ವರ್ಷ ಸ್ವಲ್ಪ ಕಾರಣಾಂತರಗಳಿಂದ ಇಡೀ ರಾಜ್ಯದಲ್ಲಿ ನಿಲ್ಲಿಸಿದ್ರು. ಈ ವರ್ಷದಿಂದ ಮತ್ತೆ ಒಂದು ಶುರು ಆಗಿದೆ, ಒಂದು ಬ್ಯಾಚ್ ನಡೀತಾ ಇದೆ ಈಗ. ಈಗ ತಾವು ಹೇಳಿದ್ರಿ ICR ಇಂದ ಸ್ಕಾಲರ್ಶಿಪ್ ಅಲ್ಲಿ ಹುಡುಗರು ಬರ್ತಾರೆ. ಹೌದು, ಅದೊಂದು ಎಕ್ಸಾಮ್ ಮಾಡ್ತಾರೆ PUC. ಹೌದು, ಬೇರೆ ತರಹದ ಯಾವುದಾದ್ರು ವಿದ್ಯಾರ್ಥಿ ವೇತನ ಇದೆಯಾ ನಿಮ್ಮ ಕಾಲೇಜಲ್ಲಿ? ಬಹಳಷ್ಟು ವಿದ್ಯಾರ್ಥಿ ವೇತನ ನಮ್ಮಲ್ಲಿ. ಒಂದು ಒಂದು ಗುಡ್ ಥಿಂಗ್ ಅಂದರೆ, ನಮ್ಮ BSc ಎಗ್ರಿಗೆ ಸೇರಿದರೆ ಆಲ್ಮೋಸ್ಟ್ 90% ಭಾಗ ಮಕ್ಕಳಿಗೆ ಏನಾದರೂ ಒಂದು ಅಸಿಸ್ಟೆಂಟ್ಶಿಪ್ ಸಿಕ್ಕೇ ಸಿಗುತ್ತೆ. ಸ್ಕಾಲರ್ಶಿಪ್ಗಳು ಬೇರೆ ಬೇರೆ, SSP ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಮೈನಾರಿಟಿ ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಬೇರೆ ಬೇರೆ ಈಗ ಜಿಂದಾಲ್ ಸ್ಕಾಲರ್ಶಿಪ್ ಇರ್ಬೋದು, ಪ್ರೈವೇಟ್ ಅವರು ಕೂಡ ಕೆಲವು ಕೊಡ್ತಾರೆ. ಮತ್ತು ಫೀ ಕನ್ಸೆಷನ್ ಅಂತ ಒಂದಿದೆ, ಫೀಸ್ ಕನ್ಸೆಷನ್ ಕೂಡ ಕೊಡ್ತೀವಿ. ಅಂದರೆ ಅಲ್ಲಿ ಏನಂದರೆ ಅವರ ಎಕನಾಮಿಕ್ ಇದು ಕೂಡ ನೋಡಿಕೊಂಡು ಅವರಿಗೆ ಈ ಸ್ಕಾಲರ್ಶಿಪ್ಗಳನ್ನ ಕೊಡ್ತೀವಿ. ಓಕೆ, ಹೇಳ್ರಪ್ಪ ಈಗ ನಿಮ್ಮ ಕಾಲೇಜಿನ ಅನುಭವ ಮೂರು ವರ್ಷದ್ದು ಹೇಗಿತ್ತು ರೇವಂತ್ ರೆಡ್ಡಿ ಅವರೇ? ಸರ್, ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬ ಅದೃಷ್ಟ ಮಾಡಿದ್ರೆ ಈ ಕಾಲೇಜ್ ಸಿಕ್ಕಿದೆ ಅಂತ ನಾನು ಅನ್ಕೋಬೇಕು. ನಾನು ಫಸ್ಟ್ ಡೀನ್ ಎದುರಿಗಿದ್ದಾರೆ? ಇಲ್ಲ ಸರ್, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ಫಸ್ಟ್ ನಾನು ಅಪ್ಲೈ ಮಾಡಿದ್ದೆ ಮಂಡ್ಯಗೆ. ನನಗೆ ಮೂರು ಕೋರ್ಸ್, ಫಸ್ಟ್ ತ್ರೀ ಅಟೆಂಪ್ಟ್ಸ್ ಇರುತ್ತೆ. ಆ ತ್ರೀ ಅಟೆಂಪ್ಟ್ ಫಸ್ಟ್ ಕೌನ್ಸಿಲಿಂಗ್ ಕೊಟ್ಟಾಗೂ ಮಂಡ್ಯನೇ ಬಂತು, ಸೆಕೆಂಡ್ ಕೊಟ್ಟಾಗೂ ಮಂಡ್ಯನೇ ಬಂತು, ಲಾಸ್ಟ್ ಕೊಟ್ಟಾಗೂ ಮಂಡ್ಯನೇ ಬಂತು. ಇಲ್ಲಿರುವಂಥ ಪರಿಸರ ಎಷ್ಟು ಇಷ್ಟ ಆಯಿತು ಅಂತಂದರೆ ನನಗೆ, ಅಂದರೆ ನಾನು ಚಿಕ್ಕಬಳ್ಳಾಪುರ ಅವರಾಗಿರೋದ್ರಿಂದ ಇಲ್ಲಿ ಸಡನ್ನಾಗಿ ನೋಡೋ ಜಾಸ್ತಿ ನೀರು ಆಗಿರ್ಬೋದು, ಈ ಸುತ್ತಮುತ್ತ ಇರೋ ವಾತಾವರಣ ನೋಡಿದಾಗಲಿ ತುಂಬ ಅಂದರೆ ತುಂಬ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ ಈ ಕಾಲೇಜ್. ಕಾಲೇಜಲ್ಲಿ ಹಾಸ್ಟೆಲ್ ಇದೆಯೇನಪ್ಪ? ಹಾ, ತುಂಬಾ ಇದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಹೌದಾ? ಹಾ, ಓಕೆ. ಉಳಿಯಕ್ಕೆಲ್ಲ ಚೆನ್ನಾಗಿದೆ. ಊಟ ಹೇಗಿರುತ್ತೆ? ಊಟ ದ ಬೆಸ್ಟ್ ಊಟ ಮಂಡ್ಯದಲ್ಲಿ ಮಾತ್ರ ಸಿಗ್ಬೋದು ಅಂತ ಹೇಳ್ತೀನಿ ನಾನು. ಏನೇನು ಕೊಡ್ತಾರಪ್ಪ ಅಲ್ಲಿ? ಮಾರ್ನಿಂಗ್ ಟೈಮು ಪರ್ಟಿಕ್ಯುಲರ್ ಒಂದೊಂದು ಡೇಗೆ ಒಂದೊಂದು ರೀತಿ ಅಂತ ಬ್ರೇಕ್ಫಾಸ್ಟ್ ಇರುತ್ತೆ. ನೆಕ್ಸ್ಟ್ ಮಧ್ಯಾಹ್ನ ಚಪಾತಿ ಪ್ಲಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಳು ಸಾಂಬಾರು ಆ ಥರ ಎಲ್ಲ ಮಾಡ್ತಾರೆ. ರಾತ್ರಿ ಮುದ್ದೆ ಇರುತ್ತೆ, ತ್ರೀ ಟೈಮ್ಸ್ ಮುದ್ದೆ, ತ್ರೀ ಟೈಮ್ಸ್ ಚಪಾತಿ ಇರುತ್ತೆ. ವಾರಕ್ಕೊಂದ್ಸಲ ನಾಲ್ಕು ಜನ. ಓಕೆ, ಏನು ಫೀಸ್ಟ್ ಅಂತಿಲ್ಲ ಏನಪ್ಪ? ಫೀಸ್ಟ್ ಅಂತಂದ್ರೆ ವಾರಕ್ಕೊಂದ್ಸಲ ನಾನ್ ವೆಜ್ ಕೊಡ್ತಾರೆ. ಪರವಾಗಿಲ್ಲ. ನಿಮಗೂ ಹಾಸ್ಟೆಲ್ ಇದೆಯಾ ಬಿಂದುಶ್ರೀ? ಹಾ ಸರ್, ಹಾಸ್ಟೆಲ್ ಇದೆ, ಬಟ್ ನಾನು ಲೋಕಲ್ ಮಂಡ್ಯದವರ ಆಗಿರೋದ್ರಿಂದ. ಹಾಸ್ಟೆಲ್ ಇರೋರ ಬಗ್ಗೆ ಹೇಳಿ, ಹೆಣ್ಮಕ್ಳು ಹಾಸ್ಟೆಲ್ ಆಗಿದೆ ಹೋಗಿರ್ತಿರಲ್ಲ? ಹಾ ಸರ್, ನೋಡಿದ್ದೀನಿ. ವಸತಿನಲ್ಲಿ ಅಂದ್ರೆ ನಾನು ಫಸ್ಟ್ ಕೂಡ ಹಾಸ್ಟೆಲ್ ಇದ್ದೆ, ಬೇರೆ ಬೇರೆ ಇದ್ರಲ್ಲಿ ಇದ್ದಾಗ ಕಾಲೇಜ್ಗಳಲ್ಲಿ ಓದ್ಬೇಕಾದ್ರೆ. ಬಟ್ ಹಾಸ್ಟೆಲ್ಗೆಲ್ಲ ಕಂಪೇರ್ ಮಾಡಿದ್ರೆ ಈಗಿರೋ ಹಾಸ್ಟೆಲ್ ಮಂಡ್ಯದಲ್ಲಿ ಆಕ್ಚುಲಿ ಇರೋ ಹಾಸ್ಟೆಲ್ ತುಂಬಾ ಬೆಸ್ಟ್ ಆಗಿದೆ. ಎಂತಕಂದ್ರೆ ತುಂಬಾ ಕಡೆ ನಾನು ಹೋದಾಗ ಎಸ್ಪೆಷಲಿ ನಾನು ಫಸ್ಟ್ ನೋಡೋದು ಲೈಟ್. ಸೊ ಹಾಸ್ಟೆಲ್ ನೀವು ಒಳಗಡೆ ಹೋಗಿದ ತಕ್ಷಣ ಕತ್ಲೆ ಅನ್ನೋದಿಲ್ಲ. ಸೊ ಎಲ್ಲ ದಿಕ್ಕಿಂದ ಕೂಡ ಲೈಟ್ ಫೆಸಿಲಿಟೀಸ್ ಇದೆ. ಅದೊಂದು ಬೆಳಕು ನ್ಯಾಚುರಲ್ ಸೋರ್ಸ್, ಎಷ್ಟೇ ಬಲ್ಪಲ್ಲಿ ಉರಿಸಿದ್ರು ಕೂಡ ನ್ಯಾಚುರಲ್ ಸೋರ್ಸಿಗೆ ಅಷ್ಟು ಚೆನ್ನಾಗಿ ಸಿಗಲ್ಲ. ಸೊ ಆ ನ್ಯಾಚುರಲ್ ಸೋರ್ಸ್ ಚೆನ್ನಾಗಿದೆ, ವೆಂಟಿಲೇಷನ್ ಚೆನ್ನಾಗಿದೆ, ಮತ್ತು ಹಾಸ್ಟೆಲಲ್ಲಿ ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ. ಬಿಕಾಸ್ ಲೋಕಲೇಟ್ ಆಗಿದ್ರು ಕೂಡ ಒಂದೆರಡು ಸಲ ಆಗಾಗ ಹೋಗ್ತಿರ್ತೀವಲ್ಲ, ಹಾಗಾಗಿ ಅದನ್ನು ನೋಡಿರೋ ಪ್ರಕಾರ ಮತ್ತೆ ಅಕೊಮೊಡೇಷನ್ ಅದೆಲ್ಲವೂ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಮೊದಲನೇ ದಿನ ಓರಿಯೆಂಟೇಷನ್ ಎಲ್ಲ ಮಾಡಿದ್ರಲ್ಲ? ಹಾಂ ಸರ್, ಚೆನ್ನಾಗಿದೆ. ಬಟ್ ಅಂದರೆ ಲೈಕ್ ನಾನು ಮಂಡ್ಯದೊಳೆ ಆಗಿದ್ದರಿಂದ ಅವತ್ತಿಗಲ್ಲಿ ಹೋದಾಗ ನಮ್ಮದೇ ಡಿಸ್ಟ್ರಿಕ್ಟ್ ಆಗಿದ್ರು ಕೂಡ ಅಲ್ಲಿಗೆ ಬಂದವರು ಎಲ್ಲರೂ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಆಗಿದ್ರು, ಮತ್ತು ಎಲ್ಲರೂ ಹೊಸಬ್ರಾಗಿದ್ರು. ಸೊ ಫಸ್ಟ್ ಡೇನೆ ಇಲ್ಲ ನಿಮ್ಮ ಕೈಲಾಗುತ್ತೆ ಅನ್ನೋ ಥರ, ಯಾಕಂದರೆ ಮೆಜಾರಿಟಿ ಸಿ ಟಿ ಮುಗಿಸಿದ ತಕ್ಷಣ ಮೆಡಿಕಲ್ ಇಂಜಿನಿಯರಿಂಗ್ ಅದೇ ಥರ ಯೋಚನೆ ಮಾಡ್ತಿರ್ತಾರೆ. ಸೊ ಸ್ಟಾರ್ಟಿಂಗ್ ಆಬ್ವಿಯಸ್ಸಾಗಿ ಸ್ವಲ್ಪ ನಾನು ಕೃಷಿ ತೊಗೊಂಡು ತಪ್ಪು ಮಾಡಿದ್ನ ತಪ್ಪು ಮಾಡಲಿಲ್ವಾ ಚಾಯ್ಸ್ ಅನ್ನೋದು ತುಂಬ ಯೋಚನೆ ಮಾಡ್ತಿರ್ತಾರೆ ಸ್ಟೂಡೆಂಟ್ಸ್, ಎಸ್ಪೆಷಲಿ ಸೆಕೆಂಡ್ ಇಯರ್ ಆಗಿದ ತಕ್ಷಣ. ಸೊ ಆ ಗಲಿಬಿಲಿಯಲ್ಲೇ ನಾನು ಹೋಗಿದ್ದೆ. ಬಟ್ ಫಸ್ಟ್ ಡೇ ಓರಿಯೆಂಟೇಷನಲ್ಲಿ ಇಲ್ಲ, ಅದು ಜಸ್ಟ್ ಬಿ ಎಸ್ ಸಿ ಅಗ್ರಿ ಅಲ್ಲ, ಬಿ ಎಸ್ ಸಿ ಹಾನರ್ಸ್ ಅಗ್ರಿ ಅಂತಂದಾಗ ಇಲ್ಲ ಇದು ಪ್ರೊಫೆಷ್ನಲ್ ಕೋರ್ಸ್, ಇದರಲ್ಲೂ ಏನೋ ಇದೆ ಅನ್ನೋ ಅನುಭವ ನಂಗೆ ಫಸ್ಟ್ ಡೇ ಚೆನ್ನಾಗಿ ಅರ್ಥ ಆಗಿದೆ. ಏನೇನು ಹೇಳ್ಕೊಟ್ರಮ್ಮ ಮೂರು ವರ್ಷದಲ್ಲಿ ಏನೇನು ಕಲ್ತಿದ್ರಿ ನೀವು? ಈಗಾಗಲೇ ಸರ್ ಆಗ್ರೋನಮಿ ಬೇಸಿಕ್ ಕೋರ್ಸು, ಅದ್ರ ಜೊತೆಗೆ ನಾವು ಕಲ್ಟಿವೇಷನ್ ಪ್ರಾಕ್ಟೀಸಸ್ ಅಂತ ನೋಡಿದ್ದೀವಿ, ಬೇರೆ ಬೇರೆ ಕ್ರಾಪ್ಗಳನ್ನ ಯಾವ ಥರ ಬೆಳಿಬೇಕು, ಅದಕ್ಕೆ ಸಾಯಿಲ್ ಟೆಂಪರೇಚರ್ ಅದೆಲ್ಲ ನೋಡಿದ್ದೀವಿ. ಅದ್ರ ಜೊತೆಗೆ ಸಾಯಿಲ್ ಸ್ಟ್ರಕ್ಚರ್, ಇಡೀ ನಾವು ಏನೇ ಬೆಳೆ ಬೆಳೆದ್ರು ಅದಕ್ಕೆ ಬೇಸಿಕ್ ಆಗಬೇಕಾಗಿರುವಂಥ ಸಾಯಿಲ್ ಅದನ್ನು ಯಾವ ಥರ ನೋಡ್ಕೋಬೇಕು. ಈಗ ನಾವೀಗ ಆರೋಗ್ಯ ಕೆಟ್ಟಿದ ತಕ್ಷಣ ಮತ್ತೊಂದು ಮಗದೊಂದು ಅಂತ ನೋಡ್ತೀವೋ, ಅಷ್ಟೇ ತುಂಬ ಚೆನ್ನಾಗಿ ನಾವು ಮಣ್ಣು ನೋಡ್ಕೊಂಡಷ್ಟು ನಮಗೆ ಫಲ ಸಿಗುತ್ತೆ ಅನ್ನೋಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಬದಲಾಗೋ ವಾತಾವರಣ ಆಗಿರ್ಬೋದು, ಮತ್ತೊಂದು ಮಗದೊಂದು ಅನ್ನೋದ್ರಿಂದ ಕೀಟಗಳು ಬರಬಹುದು, ಅದ್ರ ಜೊತೆ ಕಾಯಿಲೆಗಳು ಬರಬಹುದು. ಕೀಟಕ್ಕೂ ಕಾಯಿಲೆಗೂ ಇರುವಂಥ ವ್ಯತ್ಯಾಸ ಏನು, ಅದಕ್ಕೆ ಅಮೆಂಡ್ಮೆಂಟ್ಸ್ ಏನು ಕೊಡಬೇಕು, ಪ್ರತಿಯೊಂದು ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು. ಒಂದೇ ಸಲ ಎಲ್ಲ ಕಲಿಯೋಕ್ಕಾಗಲಿಲ್ಲ ಅಂದರೂ ಈ ಮೂರು ವರ್ಷದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್, ಫೀಲ್ಡ್ ಕ್ರಾಪ್ಸ್ ಅಂತ ಬೇರೆ ಬೇರೆ ವಿಭಾಗದಲ್ಲೇ ಓದಿದ್ದೀವಿ. ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳುಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯತರಂಗ. ಮೇಡಮ್, ಈಗ ನಿಮ್ಮ ಕಾಲೇಜಿನಲ್ಲಿ ಪ್ರಾಯೋಗಿಕ ಶಿಕ್ಷಣನೇ ಇರಬೇಕು, ಯಾಕೆಂದ್ರೆ ಕೃಷಿ ಅನ್ನೋದು ಪ್ರಾಯೋಗಿಕವಾದ ವಿಷಯ. ಹೌದು, ಈ ಪ್ರಾಯೋಗಿಕ ಶಿಕ್ಷಣ ಕೊಡೋಕೆ ಮಕ್ಕಳ ಹತ್ರ ಬೆಳೆ ಎಲ್ಲ ಬೆಳೆಸ್ತೀರಾ ಅಂತ ಹೇಳ್ತಾರೆ, ಸ್ವಲ್ಪ ಹೇಳ್ಬೋದಾ ಅದ್ರ ಬಗ್ಗೆ, ಶಿಕ್ಷಣ ಯಾವ ರೀತಿ ಇರುತ್ತೆ ನಿಮ್ಮಲ್ಲಿ ಅಂತ? ಹೌದು, ಇಲ್ಲಿ ಎಲ್ಲ ಕೋರ್ಸ್ಗಳು ಕೂಡ ಪ್ರಾಯೋಗಿಕನೇ. ನಮ್ಮಲ್ಲಿ ಕ್ರೆಡಿಟ್ ಸಿಸ್ಟಮ್ ಅಂತ ಕೋರ್ಸ್ಗಳು, ಈಗ 1+1 ಅಂತಂದರೆ ಒಂದು ಥಿಯರಿ ಒಂದು ಪ್ರಾಕ್ಟಿಕಲ್, ಸೊ ಇದೇ ಥರ 2+1 ಅಂತ ಇರುತ್ತೆ, 2 ಥಿಯರಿ ಒಂದು ಈ ಥರ ಪ್ರಯೋಗಶಾಲೆಯಲ್ಲಿ ಮತ್ತು ಫೀಲ್ಡಲ್ಲಿ ಅಂದರೆ ಮಾಡಲೇಬೇಕು, ಅವ್ರು ಜಮೀನಿನಲ್ಲಿ ಕೆಲಸಗಳನ್ನ ಮಾಡಲೇಬೇಕು. ಇಲ್ಲಿ ಕ್ರಾಪ್ ಪ್ರೊಡಕ್ಷನ್ ನೀವು ಈಗ ಹೇಳಿದ್ರಲ್ಲ ಬೆಳೆ ಉತ್ಪಾದನೆ ಅಂತ, ಅದು 0+1 ಅಂದರೆ ಅಲ್ಲಿ ಥಿಯರಿಯನ್ನು ಇಲ್ಲ, ಯಾಕೆಂದರೆ ಅವ್ರಿಗೆ ಥಿಯರಿ ಬೇರೆ ಕೋರ್ಸ್ಗಳು ಹೇಳ್ಕೊಟ್ಟಿರ್ತೀವಿ, ಅದನ್ನು ಅವರು ಜಮೀನಿನಲ್ಲಿ ಬೆಳೆದು ತೋರಿಸ್ಬೇಕು. ಅವರೇ ಎಷ್ಟು ಕೊಡ್ತೀರಿ ಅವ್ರಿಗೆಲ್ಲ ಜಮೀನ? ಜಮೀನ್ ಅವರಿಗೆ ಅದು ICRದು ನಾರ್ಮೇ ಇದೆ, ಒಂದು ಸ್ಟೂಡೆಂಟಿಗೆ ಅದು 2 ಕೋರ್ಸ್ ಇದೆ, 5 ಗಂಟೆ ಕೊಡಲೇಬೇಕು ಒಂದು ಕೋರ್ಸಲ್ಲಿ. ಸೊ ಮಿನಿಮಮ್ ಅಷ್ಟು ಕೊಡಲೇಬೇಕು ನಾವು, 5 ಗಂಟೆ ಕೊಡ್ತೀವಿ ಅವರಿಗೆ. ಮಂಡ್ಯದಲ್ಲಿ ಇಲ್ಲಿ ಮಂಡ್ಯದಲ್ಲಿ ಈಗಾಗಲೇ ನಮ್ಮ ಸ್ಟೂಡೆಂಟ್ ಹೇಳಿದಾಗೆ ನೀರು ಯಥೇಚ್ಛವಾಗಿ ಇರೋದ್ರಿಂದ ಭತ್ತ ಕೊಡ್ತೀವಿ, ಆಮೇಲೆ ರಾಗಿ ಬೆಳೆಸ್ತೀವಿ ಅವ್ರ ಹತ್ರ, ಆಮೇಲೆ ಸಣ್ಣ ಸಣ್ಣ ಪ್ಲಾಟ್ಗಳಲ್ಲಿ ಎಲ್ಲ ಬೆಳೆಗಳನ್ನು ಕ್ರಾಪ್ ಕೆಫಿಟೇರಿಯ ಅಂತ ಮಾಡ್ತೀವಿ, ಕ್ರಾಪ್ ಮ್ಯೂಸಿಯಂ ಥರ ಎಲ್ಲ ಬೆಳೆಗಳನ್ನು ಬೆಳೀತಾರೆ ಅವರು. ಒಂದೊಂದು ಸ್ಟೂಡೆಂಟಿಗೆ ಒಂದೊಂದು ಬೆಳೆ ಕೊಡ್ತೀವಿ, ಅದು ಸಣ್ಣ ಒಂದೊಂದು ಸ್ಕ್ವೇರ್ ಮೀಟ್ರಲ್ಲಿ ಅವರಿಗೆ ಬೆಳೆಯೋಕ್ಕೆ 2 ಸ್ಕ್ವೇರ್ ಮೀಟರ್ 1 ಸ್ಕ್ವೇರ್ ಮೀಟರ್ ಕೊಟ್ಬಿಟ್ಟು ಅದರಲ್ಲಿ ಬೆಳೆಯೋಕ್ಕೆ ಹೇಳ್ತೀವಿ. ಹಾಗಾಗಿ ಯಾವ ವರ್ಷದಲ್ಲಿರುತ್ತೆ ಬೆಳೆಯೋದು? ಬೆಳೆಯೋದು ಅವರು ಸೆಕೆಂಡ್ ಇಯರ್ ಆದ್ಮೇಲಿಂದ, ಯಾಕೆಂದರೆ ಮೊದಲಿನ ವರ್ಷದೆಲ್ಲ ಬೇಸಿಕ್ ಕೋರ್ಸ್ಗಳೇ ಆಗೋದ್ರಿಂದ ಸೆಕೆಂಡ್ ಇಯರಿಂದ ಅವರು ಪ್ರಾಯೋಗಿಕವಾಗಿ ಬೆಳೆಗಳನ್ನ ಬೆಳೆಯೋ ಕೋರ್ಸ್. ರೇವಂತ್ ರೆಡ್ಡಿ ಅವರು ಏನು ಬೆಳೆದಿದ್ರಪ್ಪ? ಸರ್, ನಾನು ಸಾಮೆ ಬೆಳೆದಿದ್ದೆ. ಸಾಮೆ? ನೀವೇನು ಬೆಳೆದಿದ್ರಮ್ಮ? ನವಣೆ. ಓಕೆ, ಹೇಗೆ ಬೆಳೆದಿದ್ಯಪ್ಪ? ಸರ್, ಫಸ್ಟು ಚಿಕ್ಕ ಪ್ಲಾಟ್ ಅಂತ ಅಲಾಟ್ ಮಾಡ್ತಾರೆ, ಟೀಚರ್ಸೇ ಡಿವೈಡ್ ಮಾಡ್ತಾರೆ ಪರ್ಟಿಕ್ಯುಲರ್ ಇಸಿಸ್ಟ್ ಅಂತ. ನಮಗೆ 3.2 meters ಬಂದಿತ್ತು ಒಂದು ಪ್ಲಾಟು, ಅದನ್ನು ನೀಟಾಗಿ ಫಸ್ಟ್ ತಗೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಗಲೀಜೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ತಗೊಂಡು ಕೆರೆದು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನು ಲೆವೆಲ್ ಮಾಡ್ಕೋಬೇಕು ಫಸ್ಟ್ ಲ್ಯಾಂಡ್, ಅಲ್ಲಿ ಅಂಡ್ಯುಲೇಷನ್ಸ್ ಎಲ್ಲ ಇರ್ತಾವಲ್ಲ, ಲೆವೆಲ್ ಮಾಡಿಕೊಂಡು ಫಸ್ಟು ಮತ್ತೆ ಗೊಬ್ಬರ ಹಾಕಬೇಕಿತ್ತು. ಅಲ್ಲೇ ಪಕ್ಕದಲ್ಲೇ ಅವೈಲೇಬಲ್ ಇರುತ್ತೆ, ಆ ಗೊಬ್ಬರನ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಮನೆ ಜೊತೆ, ಮಿಕ್ಸ್ ಮಾಡಿ ಮತ್ತೆ ಅದರಲ್ಲಿ ಚಿಕ್ಕ ಪ್ಲಾಟಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪ್ಲಾಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಸ್ಪೇಸಿಂಗ್ ಕೊಟ್ಕೊಂಡು ಎಷ್ಟೆಷ್ಟು ಇಡಬೇಕು ಅಂತೆಲ್ಲ ಹಾಕಿ ಮತ್ತೆ ಬೆಳೆಸ್ತಾ. ನೀ ಹೇಗೆ ಬೆಳೆದಿಯಮ್ಮ? ಸರ್, ಅದೇ ಪ್ರೊಸೀಜರ್ ನಾನು ಫಾಲೋ ಮಾಡಿದ್ದೆ. ನವಣೆ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿತ್ತು. ಆಬ್ವಿಯಸ್ ಆಗಿ ಏನಂದರೆ ಅದೊಂದು ಮಿಲ್ಲೆಟ್ ಕ್ರಾಪ್ ಆಗಿರೋದ್ರಿಂದ ಈ ರೀಜನಲ್ಲಿ ಬರುತ್ತೋ ಬರಲ್ವೋ ಅನ್ನೋದು ಇತ್ತು, ಬಟ್ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಬೆಳೆ ಬೆಳೆದ ಅನುಭವ ಚೆನ್ನಾಗಿತ್ತು. ಹಾಂ ಸರ್, ತುಂಬ ಚೆನ್ನಾಗಿತ್ತು. ಓಕೆ ಮೇಡಮ್, ಹೇಳಿ. ಈಗ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ, ಆಗಲೇ ಹೇಳಿದ್ದೀರಿ ತಾವು NSS ಇರುತ್ತೆ ಪ್ಲಸ್ ಫಿಸಿಕಲ್ ಎಜುಕೇಷನ್ ಇರುತ್ತೆ ಅಂತ. ಊಟ ಚೆನ್ನಾಗಿ ಹಾಕ್ತೀರಿ, ಎಲ್ಲ ಗಟ್ಟಿಮುಟ್ಟು ಹಾಕ್ತಾರೆ. ನಿಮ್ದು ಭಾಳ ವಿಶೇಷ ಅಂತಂದ್ರೆ ಹಳ್ಳಿಯಲ್ಲಿ ತಾವು ಈ ಮಕ್ಕಳನ್ನೆಲ್ಲ ಇಟ್ಬಿಟ್ಟು ತರಬೇತಿ ಕೊಡ್ತೀರಿ ಅಲ್ವಾ? ಅದ್ರ ಬಗ್ಗೆ ಒಂಚೂರು ಹೇಳಿ ಮೇಡಮ್. ಈಗ MBBS ಮಕ್ಕಳಿಗೆ ಫೈನಲ್ ಹೋಗುವಾಗ ಅವರು ಒಂದು ಇಂಟರ್ನ್ಶಿಪ್ ಅಂತ ಮಾಡ್ತಾರೆ ಅಲ್ವಾ? ಯಾಕೆಂದ್ರೆ ಪ್ರಾಕ್ಟಿಕಲ್ ಆಗಿ ಅವರು ತಯಾರಾಗಬೇಕು, ಕರೆಕ್ಟಾಗಿ ಏನು ಕಲ್ತಿದ್ದಾರೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಹೋದ್ಮೇಲೆ ಡಿಗ್ರಿ ಆದಮೇಲೆ. ಅದೇ ಥರ ನಾವು ಒಂದು ರಾವೆ ಕೋರ್ಸ್ ಅಂತ ಮಾಡ್ತೀವಿ, ಅಂದರೆ ಗ್ರಾಮೀಣ ಕಾರ್ಯಾನು ಶಿಬಿರ ಅಂತ ಮಾಡ್ತೀವಿ. ಇದರಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸನ್ನು ಇವರಿನ್ನೂ ಹೋಗಿಲ್ಲ, ಈಗ ಮುಂದಿನ ಸೆಮಿಸ್ಟರ್ಲ್ಲಿ ಅವ್ರು ಹೋಗ್ತಾರೆ, ಜುಲೈಯಿಂದ ಅವರಿಗೆ ಇದೆ. ಅವ್ರನ್ನ ಅಲ್ಲಿ ಬಿಟ್ಟು 7ನೇ ಸೆಮಿಸ್ಟರಲ್ಲಿ ಅಲ್ಲಿ ಬಿಡ್ತು. ಅದು ಯಾಕೆಂದರೆ ಮೊದಲೆಲ್ಲ 8ನೇ ಸೆಮಿಸ್ಟರಲ್ಲಿ ಮಾಡ್ತಿದ್ವಿ, ಈಗ ಮುಂಗಾರು ನಮಗೆ ಕೋಯಿನ್ಸೈಡ್ ಆಗಬೇಕು ಅವರಿಗೆ. ಸ್ಟೇಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಲ್ಲಿನ ಮಕ್ಕಳನ್ನ ನಾವು 3 ತಿಂಗಳು ಹಳ್ಳಿಯಲ್ಲೇ ಬಿಟ್ಬಿಡ್ತೀವಿ, ಹಳ್ಳಿಯಲ್ಲಿ ಬಿಟ್ಟು ಅವ್ರ ಹಳ್ಳಿಯಲ್ಲಿ ರೈತರೊಂದಿಗೆ ಬೆರೆತು ಅಲ್ಲಿ ಅವರಿಗೆ ತರಬೇತಿಗಳನ್ನ ಕೊಡೋದು, ಆಮೇಲೆ ಏನಾದರೂ ಸಮಸ್ಯೆಗಳು ಅವರು ಹೊಲ ಗದ್ದೆಗಳ ಸಮಸ್ಯೆಗಳಿದ್ದರೆ ಅದನ್ನು ಪರೀಕ್ಷಿಸಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಲಹೆಗಳನ್ನ ನೀಡೋದು, ಅಥವಾ ಇವರೇ ಹೋಗಿ ಪ್ರಾತ್ಯಕ್ಷಿಕೆಗಳನ್ನ ಮಾಡೋದು. ಈ ಥರ ಹೇಳ್ಕೊಡ್ತೀವಿ. ಅಲ್ಲಿ ಅಕಾಮಡೇಷನ್ ಅವರೇ ಹುಡ್ಕೋಬೇಕು, ತಾವೇ ಹೋಗಿ ನೋಡಿ ಹಳ್ಳಿಯವ್ರ ಹತ್ರ ಮಾತಾಡಿ ಅಕಾಮಡೇಷನ್ನ ನೋಡ್ಕೋಬೇಕು, ಹುಡುಗಿಯರಿಗೆ ಬೇರೆ ಹುಡುಗರಿಗೆ. ಆದರೆ ನಾವು ಏನು ಮಾಡ್ತೀವಿ, ಮಕ್ಕಳು ಅಂತೇಳಿ ನಮ್ಮ ಅಧ್ಯಾಪಕರುಗಳು ಕೂಡ ಜೊತೆಗೆ ಹೋಗ್ತಾರೆ, ಎಲ್ಲ ರೀತಿಯ ಒಂದು ಇದನ್ನ ಮಾಡ್ತಾರೆ. ಅವರಿಗೆ ಸ್ಟೈಪೆಂಡ್ ಇದೆ, ಸ್ಟೈಪೆಂಡ್ ಕೊಡ್ತಾರೆ, ಅದು ICR ಇಂದನೂ ಕೊಡ್ತಾರೆ ಮತ್ತೆ ಸ್ಟೇಟ್ ಡಿಪಾರ್ಟ್ಮೆಂಟ್ ಇಂದನು ಸೇರಿ ಅವರಿಗೆ ಕೊಡ್ತೀವಿ ಸ್ಟೈಪೆಂಡ್. ಅದು ಸಾಕಾಗುತ್ತೆ, ಹೌದು. ಅದರಲ್ಲಿ ಓದಿದ ಮೇಲೆ ಹಳ್ಳಿಗೆ ಹೋಗ್ಬೇಕಲ್ಲ, ಹಾಗಾಗಿ ಮುಂಚೆನೆ ಕಳಿಸಿ. ಮುಂಚೆನೆ ಗೊತ್ತಿರ್ಬೇಕು ಅವ್ರಿಗೆ ಸಮಸ್ಯೆ ಏನು, ರೈತನ ನಿಜವಾದ ಸಮಸ್ಯೆ ಏನು ಅನ್ನೋದನ್ನ ಅವ್ರು ಅಲ್ಲೇ ಹೋಗಿ ಪ್ರಾಯೋಗಿಕವಾಗಿ ಕಲ್ತ್ಕೋಬೇಕು. ಅಂದ್ರೆ ಹಳ್ಳಿಗಳನ್ನ ನೀವು ಆಯ್ಕೆ ಮಾಡ್ತೀರಿ? ಹೌದು, ಹಳ್ಳಿಗಳನ್ನ ನಾವು ಆಯ್ಕೆ. ಈಗ ಮುಂದಿಂದು ಹಳ್ಳಿ ಆಯ್ಕೆ ಮಾಡಿದಿರಾ? ಈಗಾಗಲೇ ಆ ಪ್ರೊಸೆಸ್ ನಡೀತಾ ಇದೆ. ಕಳೆದ ವರ್ಷ ಎಲ್ಲಿ ಮಾಡಿದ್ರಿ? ನಾಗಮಂಗಲ ಕಡೆ ಮಾಡಿದ್ವಿ. ಈ ಸಲ ನಾವು ಕೊತ್ತತ್ತಿ ಅರಕೆರೆ ಹೋಬಳಿ ತಗೊಂಡಿದ್ವಿ, ಆ ಕಡೆಯಿಂದ ಮಾಡಿ. ನಿಮ್ಮ ಸೀನಿಯರ್ಸ್ ನ ಕೇಳಿ ತಿಳ್ಕೊಂಡಿದ್ದೀರಾ ಹೇಗಿರುತ್ತೆ ರಾಬೆ ಪ್ರೋಗ್ರಾಮ್ ಅಂತ? ಅಥವಾ ಹೋಗಿದ್ರ ನೀವೇನಾದ್ರು ಕಳೆದ ವರ್ಷ? ಕೊನೆಯ ದಿನ ಹೋಗಿದ್ವಿ ನಾವೆಲ್ಲರೂ ಕೂಡ. ಅಂದ್ರೆ ಮುಂದಿನ ವರ್ಷ ನಾವು ಹೋಗ್ಬೇಕನ್ನೋ ಕಾರಣಕ್ಕೆ, ಅವ್ರು ಮಾಡಿರೋ ಅಷ್ಟು ವಿಷಯಗಳನ್ನ ನಾವು ನೋಡಿ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಮ್ಮ ಕಾಲೇಜಿಂದಾನೇ ಅಲ್ಲಿ ಕರ್ಕೊಂಡು ಹೋಗಿರ್ತಾರೆ. ನಿಮ್ಮನ್ನು ಕರ್ಕೊಂಡು ಏನ್ ನೋಡಿದ್ರಿ, ಏನ್ ತಿಳ್ಕೊಂಡ್ರಿ? ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳದು ಒಂದೊಂದು ಮ್ಯೂಸಿಯಂ ತರ ಮಾಡಿಟ್ಟಿರ್ತಾರೆ, ಅಲ್ಲಿ ಏನ್ ಬೆಳೆದಿರ್ತಾರೆ ಅಥವಾ ಏನಿರುತ್ತೆ, ಮತ್ತೆ ಅದನ್ನ ಒಂದು ಪ್ರೆಸೆಂಟೇಷನ್ ತರ ಇರುತ್ತೆ. ಕೊನೆ ದಿನ ಒಂದು ಡೇ ಅಂತ ಸೆಲೆಬ್ರೇಟ್ ಮಾಡಿ ಅಲ್ಲಿಂದ ಬೀಳ್ಕೊಡುಗೆ ತಗೊಳ್ಬೇಕಾದ್ರೆ ಆಗ ನಾವು ನೋಡಿದ್ವಿ ಅಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಯಾವ ತರ ಮಾಡ್ಬೇಕು, ಈಗ ಸೆರಿಕಲ್ಚರ್ ಕೋರ್ಸ್ ಅಂತ ಬಂದಾಗ ಅದನ್ನ ಯಾವ ತರ, ರೇಷ್ಮೆ ಕೃಷಿ ಯಾವ ತರ ಮಾಡ್ಬೇಕು, ಹಾರ್ಟಿಕಲ್ಚರ್ ಕೋರ್ಸ್, ವಾಟರ್ ಮ್ಯಾನೇಜ್ಮೆಂಟ್, ಆ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳು ಮಾಡಿ ಅದಕ್ಕೆ ಬೆಸ್ಟ್ ಡಿಪಾರ್ಟ್ಮೆಂಟ್ ಪ್ರೆಸೆಂಟೇಷನ್ ಕೂಡ ಅವಾರ್ಡ್ ಎಲ್ಲ ಇರುತ್ತೆ. ರೇವಂತ್ ರೆಡ್ಡಿ ಅವ್ರು ಏನು ನೋಡ್ಲಿಲ್ವಾ? ನೋಡ್ತೀವಿ ಸರ್. ಅಲ್ಲಿ ನೋಡಿದ್ರೆ ಹೇಳಿ, ಅಲ್ಲಿ ಮತ್ತೆ ಹೈನುಗಾರಿಕೆಗೆ ಅಂತ ಸಂಬಂಧಪಟ್ಟಂಗೆ ಸಪ್ರೇಟ್ ಇದಿರುತ್ತೆ. ಬಯೋ ಫರ್ಟಿಲೈಸರ್ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋರು ತರಬೇತಿ ನೀಡಿದವ್ರು ಅವ್ರಿಗೊಂದು ತೋರಿಸ್ತಾರೆ. ರೈತರಿಗೆ ಬಂದು ಅವರು ರೈತರು ಅಲ್ಲಿ ಅಲೋ ಇರ್ತಾರೆ, ರೈತರಿಗೆ ತೋರಿಸ್ಬೇಕಂತಾನೆ ನಾವು ಮಾಡೋದಲ್ವಾ. ಅದಕ್ಕೆ ಅವ್ರು ಸಪ್ರೇಟ್ ರೈತರು ಬಂದು ಅಲ್ಲಿ ನೋಡಿ ಯಾವ ರೀತಿ ಅವೈಲೇಬಲ್ ಇರುತ್ತೆ, ನಮ್ಮ ಕಾಲೇಜಲ್ಲಿ ಆಗಿರಲಿ ಇಲ್ಲ ಲೋಕಲ್ಲೇ ಏನು ಅವೈಲೇಬಲ್ ಇದೆ, ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಅಲ್ಲಿ ಹೇಳ್ಕೊಡ್ತಾರೆ ರೈತರು ಕೂಡ. ಅಲ್ಲಿ ಬಯೋ ಫರ್ಟಿಲೈಸರ್ ಅನ್ನೋದು ಇರುತ್ತೆ, ಮತ್ತೆ ಹೈನುಗಾರಿಕೆ ಯಾವ ಎತ್ತು ಆಗಿರ್ಬೋದು, ಯಾವುದು ಬೆಳೆಸಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆನಿಫಿಟ್ ಆಗುತ್ತೆ ರೈತರಿಗೆ, ಲಾಭ ಅಂದರೆ ಒಂದೇದ್ರಲ್ಲಿ ಯಾವಾಗೂ ನಾವು ಕ್ರಾಪ್ನ ಡಿಪೆಂಡ್ ಮಾಡಿಕೊಂಡ್ರೆ ಲಾಭ ಅನ್ನೋದು ಪಡೆಯೋಕ್ಕಾಗಲ್ಲ. ಸೊ ಅದರ ಬಿಟ್ಟು ಲೈಫ್ ಸ್ಟಾಕ್ ಅಂತೆ, ಪೌಲ್ಟ್ರಿ ಅಂತೆ, ಈ ಥರದ್ರಿಂದ ಕೂಡ ನಾವು ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದು ಕೂಡ ಅಲ್ಲಿ ಹೇಳ್ಕೊಡ್ತೇವೆ. ಎಲ್ಲರೂ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀರಾ ಡಾಕ್ಟರ್ ಫಾತಿಮಾ ಅವರೇ ಇವರನ್ನೆಲ್ಲ? ಹೌದು, ನಮ್ಮ ಬಿ ಎಸ್ ಸಿ ಎಗ್ರಿ ಕೋರ್ಸಲ್ಲಿ ಇದು ಒಂದು ಉತ್ತಮವಾದ ಒಂದು ವಿಷಯ. ಯಾಕೆಂತಂದ್ರೆ ಮಕ್ಕಳನ್ನ ಭಾರತ ಪ್ರವಾಸ ಮಾಡ್ಕೊಳ್ತೀವಿ, ಆಲ್ ಓವರ್ ಇಂಡಿಯಾ. ಯಾಕೆಂತಂದ್ರೆ ಒಂದೊಂದು ಕಡೆ ಕ್ರಾಪಿಂಗ್ ಸಿಸ್ಟಮ್ ಅಂತ ಏನು ಈ ಬೆಳೆ ಪದ್ಧತಿ ಇದೆಯಲ್ಲ, ಬೇರೆ ಬೇರೆ ಬೇರೆ ಬೇರೆ ವಾತಾವರಣಕ್ಕೆ ಬೇರೆ ಬೇರೆ ಬೆಳೆ ಪದ್ಧತಿ ಇರುತ್ತೆ. ಆಮೇಲೆ ಬೇರೆ ಬೇರೆ ನಮ್ಮ ಸಂಶೋಧನಾ ಕೇಂದ್ರಗಳಿವೆ, ಇವನ್ನೆಲ್ಲ ಅವರಿಗೆ ತೋರಿಸ್ತೀವಿ. ಬೆಳೆ ಪದ್ಧತಿಗಳು ಏನೇನಿದೆ ಅಂತ ತೋರಿಸ್ತೀವಿ. ಅದಕ್ಕೋಸ್ಕರ ಆಲ್ ಓವರ್ ಇಂಡಿಯಾವ್ರನ್ನ ಒಂದು ಭಾರತ ಪ್ರವಾಸ ಅಂತ ಒಂದು 18 ದಿನ ಅಥವಾ 20 ದಿನ, ಈಗ ಅದು 15 ದಿನ ಮಾಡಿದ್ದಾರೆ. ಭಾರತ ಅಂತಂದ್ರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಿ ಅವ್ರನ್ನ? ಆಗ್ಲಿ ಹೇಳೋದಕ್ಕೆ ಈಶಾನ್ಯ ಭಾರತಕ್ಕೂ ಪಶ್ಚಿಮ ಭಾರತಕ್ಕೆ ಗುಜರಾತ್ ಈ ಕಡೆನೂ ಕರ್ಕೊಂಡು ಹೋಗ್ತೀವಿ, ಮತ್ತೆ ಕಾಶ್ಮೀರ ಕರ್ಕೊಂಡು ಹೋಗ್ತೀವಿ, ಡೆಲ್ಲಿ ಕರ್ಕೊಂಡು ಹೋಗ್ತೀವಿ, ದಕ್ಷಿಣ ಭಾಗ ಬಂದ್ರೆ ತಮಿಳ್ನಾಡು ಕರ್ಕೊಂಡು ಹೋಗ್ತೀವಿ. ಹಾಗಾಗಿ ಎಲ್ಲಾ ಕಡೆನೂ ಅವರಿಗೆ ಕರ್ಕೊಂಡು. ಯಾವ ವರ್ಷದಲ್ಲಿ ಇರುತ್ತೆ ಇದು ಪ್ರವಾಸ? ಇದು ಮೂರನೇ ವರ್ಷದಲ್ಲಿ ಇರುತ್ತೆ ಅವ್ರದ್ದು. ನಾವೀಗ ಮುಗಿಸಿ ಬಂದಿದೆ ಈ ಸೆಮ್ಮ ಮುಂಚೆ. ಬಹಳ ಖುಷಿಯಾಗಿದ್ದೀರಿ. ಹೇಳಿ ರೇವಂತ್ ರೆಡ್ಡಿ ಅವರೇ, ನಿಮ್ಮ ಪ್ರವಾಸದ ಅನುಭವ ಹೇಳಿ. ಸರ್, ನಾವು ಶುರು ಮಾಡಿದ್ದು ಇಲ್ಲಿ ಡೈರೆಕ್ಟ್ ಕಾಲೇಜಿಂದ ಫಸ್ಟ್ ಮುಂಬೈಗೆ ಹೋದ್ವಿ. ಮುಂಬೈಯಲ್ಲಿ ಅಲ್ಲಿ ಪ್ಲೇಸಸ್ ನೋಡಿಕೊಂಡು ಅಲ್ಲಿ ಡಿಫ್ರೆಂಟ್ ಯೂನಿವರ್ಸಿಟೀಸ್ ತೋರಿಸ್ತಾರೆ. ಅಂದರೆ ಬರೀ ನಮ್ಮ ಯೂನಿವರ್ಸಿಟಿ ಮಾತ್ರ ಅಲ್ಲ, ಡಿಫ್ರೆಂಟ್ ಕಡೆ ಯಾವ ರೀತಿ ಅಂತ ಯೂನಿವರ್ಸಿಟೀಸ್ ಇರುತ್ತೋ ಅಲ್ಲಿ ಯಾವ ರೀತಿ ರಿಸರ್ಚ್ ನಡೀತಿರುತ್ತದೋ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ತೋರಿಸ್ತಾರೆ. ಮತ್ತು ಅಲ್ಲಿಂದ ಮತ್ತೆ ಡಿಫ್ರೆಂಟ್ ಅಲ್ಲಿ ಸುತ್ತಮುತ್ತ ಇರೋ ಕ್ರಾಪಿಂಗ್ ಸಿಸ್ಟಮ್ಸು, ಅಲ್ಲಿರೋ ಅವ್ರ ಜೊತೆ ಇಂಟ್ರಾಕ್ಷನ್ಸು, ಸೈಂಟಿಸ್ಟ್ ಬಂದು ಮಾತಾಡೋದು. ಮುಂದೆ ಹೋಗಪ್ಪ ಮುಂಬೈ ಬಿಟ್ಟು. ಮುಂಬೈ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಬಿಹಾರ್, ಪಾಟ್ನಾ, ವಾರಣಾಸಿ, ಮತ್ತೆ ನ್ಯೂ ಡೆಲ್ಲಿ, ಮತ್ತೆ ಈ ಕಡೆ ಗುಜರಾತ್, ಇದಾದ್ಮೇಲೆ ಭುವನೇಶ್ವರ್ ಈ ಥರ ಒಂದು, ಮತ್ತೆ ಗ್ಯಾಂಗ್ಟಾಕ್ ಸಿಕ್ಕಿಂ, ಸಿಕ್ಕಿಂ ಮತ್ತೆ ಕಾಲಿಂಗ್ಪಾಂಗ್ ವೆಸ್ಟ್ ಬೆಂಗಾಲಲ್ಲಿ, ಮತ್ತೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ, ಈ ಥರ ಎಲ್ಲ ನೋಡ್ಕೊಂಡು ಬಂದ್ವಿ ಸರ್. ಅವನೇನಾದ್ರು ಬಿಟ್ಟಿದ್ರೆ ಸೇರ್ಸಮ್ಮ ಬಿಂದುಶ್ರೀ. ಹಾಂ ಸರ್, ಅಂದರೆ ಈ ಪ್ರವಾಸದಲ್ಲಿ ನಾವು ಮೇಜರ್ ಆಗಿ ಹೋಗಿದ್ದು ಈಸ್ಟರ್ನ್ ಪಾರ್ಟ್ಸ್. ಅದಂತೂ ಹೆವಿ ಚಳಿ ಇರುತ್ತೆ, ಇಲ್ಲಿಗಿಂತ ಎಕ್ಸ್ಟ್ರೀಮ್ ಟೆಂಪರೇಚರ್. ಅದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಅದ್ರ ಜೊತೆಗೆ ಲೈಕ್ ಆಲ್ ಇಂಡಿಯಾ, ನಾವು ಪ್ರತಿಯೊಬ್ಬರು ಬಿ ಎಸ್ ಸಿ ಜಾಯ್ನ್ ಆದ್ಮೇಲೆ ನೆಕ್ಸ್ಟ್ ಏನು ಅಂತ ಅನ್ನೋರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಆಗಿರುತ್ತೆ. ಯಾಕಂದರೆ ಥರ್ಡ್ ಇಯರಲ್ಲಿ ಹೋಗೋದ್ರಿಂದ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಬೇಕಾಗಿರುತ್ತೆ. ಸೊ ನಾವು ಹೋಗಿದ್ದಲ್ಲಿ IRA ನ್ಯೂ ಡೆಲ್ಲಿ, ಸೊ ಮೆಜಾರಿಟಿ ಅದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಅಲ್ಲಿ ನಮ್ಮ ಸೀನಿಯರ್ಸ್ನ ನೋಡಿ ಅವ್ರ ಜೊತೆ ಸಜೆಷನ್ಸ್ ತಗೊಳ್ಳೋದಾಗಿರ್ಬೋದು, ಅವ್ರು ನಮಗೆ ಗೈಡೆನ್ಸ್ ಮಾಡ್ತಾರೆ. ನಾವು ಅಲ್ಲೋಗಿ ಒಂದು ಇಂಟ್ರಾಕ್ಷನ್ ಕೂಡ ಮಾಡಿದ್ವಿ ನಮ್ಮ ಸೀನಿಯರ್ಸ್. ತುಂಬ ಜನ ನಮ್ಮ ಸೀನಿಯರ್ಸ್ ಇಲ್ಲಿದ್ದವರು MSc ಮಾಡೋಕ್ಕಂತ IRAಗೆ ಹೋಗಿರ್ತಾರೆ. ಸೊ IRAಯಲ್ಲಿ ಇರುವಂಥ ಸೀನಿಯರ್ಸ್ ಜೊತೆ ಗೈಡ್ಲೈನ್ಸ್ ತೊಗೊಂಡು ಮತ್ತೆ ನಮ್ಮ ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಅದು ಕೂಡ ಹೆಲ್ಪ್ ಆಯಿತು ಈ ಟ್ರಿಪ್, ಅದಂತೂ ತುಂಬ ಮೆಮೊರಬಲ್ ಕೂಡ ಉಳಿತು. ಅದು ಒಂದೇನ ಹೋಗಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗೆ? ಇಲ್ಲ ಸರ್, NRRI ಕಟಕ್ ಕೂಡ ಹೋಗಿದ್ವಿ ನಾವು, ಒಡಿಸಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಹೋಗಿದ್ವಿ. ಸೊ ತುಂಬಾ ಯೂನಿವರ್ಸಿಟೀಸ್ ವಿಸಿಟ್ ಮಾಡಿದ್ವಿ. ಹೈದರಾಬಾದ್ ಹೋಗಿರ್ಲಿಲ್ವಾ? ಹಾ ಸರ್, ಈ ಸಲ ನಾವು ಸೌತ್ ಟ್ರಿಪ್ ಕಡಿಮೆ ಮಾಡಿದ್ವಿ, ಬಿಕಾಸ್ ನಾವು ಈಸ್ಟರ್ನ್ ಪಾರ್ಟ್ಸ್ ಹೋಗಿದ್ವಿ ಲೈಕ್ ಸಿಕ್ಕಿಂ, ಗ್ಯಾಂಗ್ಟಾಕ್ ಅಂತ. ಸೊ ಹಾಗಾಗಿ ಸೌತ್ ಟ್ರಿಪ್ ಸ್ವಲ್ಪ ಕಡಿಮೆ ಮಾಡಿದ್ವಿ. ಪ್ರವಾಸ ಒಂದು ಕಾನ್ಫಿಡೆನ್ಸ್ ಏನಾದರೂ ತಂದು ಕೊಡ್ತೇನಪ್ಪ ರೇವಂತ್ ಸರ್ ಲೈಫ್ನೇ ಹೇಳ್ಕೊಡ್ತೇವೆ ಸರ್, ಅದು ಹೊರಗಡೆ ಹೋಗಿ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದೊಂದು ಪ್ರವಾಸದಿಂದ ಕಲ್ತ್ಕೊಂಡ್ವಿ ಸರ್ ನಾವು. ಹೌದಾ? ಹೌದು ಸರ್. ನಿನಗೇನು ಅನ್ನಿಸ್ತಮ್ಮ? ನಿಜ, ನಾನು ನಿಮ್ಗಾಗಲೇ ಹೇಳ್ದಾಗ ನಾನು ಮಂಡ್ಯದಲ್ಲೇ ಓದಿರೋದು, ಮಂಡ್ಯದಲ್ಲೇ ಇರೋದ್ರಿಂದ ಔಟ್ ಆಫ್ ಸ್ಟೇಟ್ ಹೋಗೋ ಯೋಚನೆನೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಔಟ್ ಆಫ್ ಸ್ಟೇಟ್ ಹೋದಾಗ ಒಬ್ಬರ ಜೊತೆ ಬೆರೆಯೋದು ಹೇಗೆ, ಲ್ಯಾಂಗ್ವೇಜ್ ಬ್ಯಾರಿಯರ್, ಅದು ಇದು, ಊಟ ಎಲ್ಲವನ್ನು ಕಲಿತು. ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಮೆಮೊರಿ ಜೊತೆಗೆ ನನಗೆ ತುಂಬ ಒಳ್ಳೆ ಪಾಠ ಕಲಿಸ್ಕೊಡ್ತು ಮಾತ್ರ ಆಲ್ ಇಂಡಿಯಾ ಟ್ರಿಪ್. ನಿಮ್ಮಲ್ಲಿ ಪ್ಲೇಸ್ಮೆಂಟ್ ಸೆಲ್ ಇದೆಯಾ ಫಾತಿಮಾ ಅವರೇ? ಹೌದು, ಪ್ಲೇಸ್ಮೆಂಟ್ ಸೆಲ್ ಇದೆ. ಬೆಂಗಳೂರಲ್ಲೂ ಸೆಂಟ್ರಲ್ ಇದೆ, ಮತ್ತು ನಮ್ಮಲ್ಲಿ ಅದರದ್ದು ಒಂದು ಸೆಂಟರ್ ಇದೆ. ಪ್ಲೇಸ್ಮೆಂಟಲ್ಲಿ ಸೆಲ್ಲಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ. ನಮ್ಮ ಎಲ್ಲಿಂದನೂ ಕಂಪನಿಗಳಿಂದ ಇರ್ಬೋದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಇರ್ಬೋದು. ಸೊ ಏನಾದರೂ ರಿಕ್ವೆಸ್ಟ್ ಬಂದರೆ ನಾವು ಅದನ್ನು ಸ್ಟೂಡೆಂಟ್ಸಿಗೆ ತಿಳಿಸ್ತೀವಿ. ಅದು ಆ್ಯಕ್ಚುಲಿ ಏನಂದರೆ ಒಂದು 500 ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, 500 ರೂಪಾಯಿ ಕೊಟ್ಟು. ಆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರು ಬೆಂಗಳೂರಲ್ಲೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಏನು ಸೆಲ್ ಇದೆ ಅಲ್ಲಿ ಇಂಟರ್ವ್ಯೂಗಳು ನಡೆಯುವಾಗ ಅಲ್ಲೂ ಕೂಡ ಇವರು ಹೋಗಿ ಭಾಗವಹಿಸ್ಬೋದು. ಹೊಸ ಹೊಸ ತಾಂತ್ರಿಕತೆಗಳು ಕೃಷಿಯಲ್ಲಿ ಇವತ್ತು ಸಾಕಷ್ಟು ಬರ್ತಾ ಇದೆ, ಅದರಲ್ಲಿ ಪ್ರಧಾನ ಒಂದು AI ತಾಂತ್ರಿಕತೆ. ಇದನ್ನು ಕೂಡ ತಾವು ಎಕ್ವಿಪ್ ಆಗಿದ್ದೀರಾ, ಯೂನಿವರ್ಸಿಟಿನಲ್ಲಿ ಹೇಳ್ಕೊಡ್ತೀರಾ ಮಕ್ಕಳಿಗೆ? ಈಗ ಈಗ ನಾನು ಅದನ್ನೇ ವಿಷಯ ಹೇಳಬೇಕಾಗಿತ್ತು ನಿಮಗೆ. ಏನಂದರೆ ಈ ವರ್ಷದಿಂದ ನಾವು ಫಸ್ಟ್ ಇಯರ್ ಕಳೆದ ಬ್ಯಾಚಿಂದ ನಾವು NEP ಕೂಡ ಅಳವಡಿಸ್ಕೊಂಡಿದ್ದೀವಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಅದರದ್ದು ಕೋರ್ಸ್ಗಳೆಲ್ಲ ಈಗ ಚೇಂಜ್ ಆಗಿದೆ. ಈಗ ಈ 3ನೇ ವರ್ಷದ ವಿದ್ಯಾರ್ಥಿಗಳು ಏನು ಕಲ್ತಿದ್ದಾರೆ ಅದಕ್ಕಿಂತನೂ ವಿಭಿನ್ನವಾಗಿ ಈಗಿನ ವಿದ್ಯಾರ್ಥಿಗಳು ಕಲ್ತ್ಕೊಳ್ತಾರೆ ಇನ್ನು ಮುಂದೆ. ಯಾಕಂದರೆ ಈಗ ನೀವೇನು ಹೇಳಿದ್ರಲ್ಲ ನೂತನ ತಾಂತ್ರಿಕತೆಗಳು, ಅದಕ್ಕೆ ಬೇಸ್ ಆಗಿಯೇ ಕೋರ್ಸ್ಗಳನ್ನ ಡಿಸೈನ್ ಮಾಡಿದ್ದಾರೆ ಈಗ. ಹಾಗಾಗಿ AI ಕೂಡ ಬರುತ್ತೆ ನಮ್ಮ ಇನ್ನು ಮುಂದೆ. ಅದು ಕೂಡ ರೇವಂತ್ ರೆಡ್ಡಿ ಅವರು, ಬಿಂದುಶ್ರೀ ಅವರು, ಅವರೇ ಕಲ್ತ್ಕೋಬೇಕು. ಈಗ BSc ಕೃಷಿ ಓದದ ಮೇಲೆ ಮುಂದೇನು ಮೇಡಮ್? ನಿಮ್ಮಲ್ಲಿ ಮಾಸ್ಟರ್ಸ್ ಡಿಗ್ರಿ ಇದೆಯಾ? ನಮ್ಮಲ್ಲಿ BSc ಎಗ್ರಿ ಮಾಡಿದವರು ಅವ್ರಿಗೂ ಉದ್ಯೋಗಾವಕಾಶಗಳಿದೆ. ಬ್ಯಾಂಕ್ ಎಕ್ಸಾಮ್ ಕಟ್ತಾರೆ ತುಂಬ ಜನ, ಬ್ಯಾಂಕಿಗೆ ಹೋಗ್ತಾರೆ ಆಫೀಸರ್ಸ್ಗಳಾಗಿ, ಆಮೇಲೆ IAS ಪ್ರಿಪೇರ್ ಆಗ್ತಾರೆ. ಕೆಲವರು ಮುಂದಕ್ಕೆ ಓದೋದಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಸುಮಾರು ಜನ UPSC ಆಗಿದೆ, ಅವರು BSc ಎಗ್ರಿ ಮುಗಿಸ್ಕೊಂಡು ಈಗ 2018 ಬ್ಯಾಚ್ನ ಒಂದು ಹುಡುಗಿ ಈ ವರ್ಷ UPSC ಪಾಸ್ ಮಾಡಿ IAS ಆಯಿತು, ನಮ್ಮ ಮಂಡ್ಯ ಕ್ಯಾಂಪಸ್ನ ಪ್ರೀತಿ ಅನ್ನೋ ಹುಡುಗಿ. ಇದೇ ಥರ ಸುಮಾರು ಮಕ್ಕಳು ಈ ಥರ KPSC UPSC ಅಂತ ಹೋಗ್ತಾರೆ, ಇಲ್ಲ ಅಂದರೆ ಮುಂದಿನ ವಿದ್ಯಾಭ್ಯಾಸ ಮಾಡ್ತಾರೆ ಕೆಲವರು, ಅಂದರೆ MSc ಎಗ್ರಿ ಸ್ನಾತಕೋತ್ತರ ವಿದ್ಯೆಗೆ ಅಂತ ಸೇರ್ಕೋತಾರೆ. ನಮ್ಮಲ್ಲೇ ನಮ್ಮ ಮಂಡ್ಯ ಕ್ಯಾಂಪಸ್ನಲ್ಲೇ ನಮ್ಮಲ್ಲಿ 5 ವಿಭಾಗದಲ್ಲಿ ಈಗ ಸ್ನಾತಕೋತ್ತರ ಪದವಿಗಳನ್ನ ಕೊಡ್ತಾ ಇದೆ. MSc ಇದೆ, MSc ಈಗ ಬೇಸಾಯ ಶಾಸ್ತ್ರ, ಕೀಟಶಾಸ್ತ್ರ, ಆಮೇಲೆ ಇದು ಸಾಯಿಲ್ SS&AC ಅಂದರೆ ಸಾಯಿಲ್ ಸೈನ್ಸ್, ಮಣ್ಣು ರಸಾಯನಶಾಸ್ತ್ರ, ಮತ್ತು ಇದು ರೋಗಶಾಸ್ತ್ರ, ಪೆಥಾಲಜಿ, ಪ್ಲಾಂಟ್ ಪೆಥಾಲಜಿಯಲ್ಲಿದೆ, ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗಲ್ಲಿದೆ. ಈ 5 ವಿಭಾಗದಲ್ಲಿ MSc ಇದೆ, ಮತ್ತು 3 ವಿಭಾಗದಲ್ಲಿ PhD ಪದವಿ ಕೂಡ ಕೋರ್ಸ್ ಇದೆ. ಅಂದ್ರೆ ಬೇಕಾದ್ರೆ ರೈತರು ಆಗ್ಬೋದು ಓದ್ಬಿಟ್ಟು. ರೈತರು ಆಗ್ಬೋದು, ಹೌದು, ಅವರಿಗೆ ಜಮೀನಿದ್ರೆ. ನಾನು ಆಗಲೇ ಹೇಳಿದ್ನಲ್ಲ, ಕೃಷಿ ಅಂದರೆ ಒಂದು ಎಂಟರ್ಪ್ರಿನರ್ಶಿಪ್ ಥರ ಮಾಡ್ಕೋಬೋದು ಅವರು, ಒಂದು ಅದನ್ನೇ ಒಂದು ಉದ್ಯೋಗವನ್ನಾಗಿ ಮಾಡ್ಕೋಬೋದು. ಈಗ 3ನೇ ವರ್ಷದಲ್ಲಿ ಇದ್ದೀರಿ ರೇವಂತ್ ರೆಡ್ಡಿ ಅವರು ಮತ್ತು ಬಿಂದುಶ್ರೀ ಅವರು, ಈಗ ನಿಮ್ಮ ಕನಸುಗಳೇನು ರೇವಂತ್ ರೆಡ್ಡಿ ಅವರೇ, ನೀವೇನಾಗಬೇಕು ಅಂತಿದ್ದೀರಿ? ಸರ್, ನಾನು ಮೊದಲನೇದಾಗಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಂತಲೂ ಫಿಕ್ಸ್ ಆಗಿರೋದು. UPSC ನಾನು ಮುಂಚಿನಿಂದನೂ ನನ್ನ ಆಸೆ ಚಿಕ್ಕವಾಗಿಂದನು, ಅದನ್ನೇ ಫಸ್ಟ್ ಗೋಲ್ ಅಂತ ಹೇಳ್ಕೊಂಡಿದ್ದೀನಿ. ಬಟ್ ಅಗ್ರಿಕಲ್ಚರ್ಗೆ ಬಂದಮೇಲೆ ಅದು ಒಂದೇ ಅಂತಲೂ ಅಲ್ಲ, ಅದ್ರ ಜೊತೆಗೆ ಇನ್ನೂ ಒಂದು ಅಂತಲೂ ಇಟ್ಕೊಂಡಿರಬೇಕು ಅಂತ ಹೇಳಿ ಮ್ಯಾಮ್ ಹೇಳ್ದಂಗೆ ಎಂಟರ್ಪ್ರಿನರ್ಶಿಪ್ ಅನ್ನೋ ಒಂದು ಇದು ಕೂಡ ಇದೆ, ಪ್ಲಾನ್ B ಥರ. ಪ್ಲಾನ್ A ಅದು ಅಕಸ್ಮಾತ್ ಆಗದೇ ಇದ್ದರೆ ಪ್ಲಾನ್ B ಯಾವ ರೀತಿ ಇನ್ಕಮ್ ಜನ್ರೇಟ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಎಂಟರ್ಪ್ರಿನರ್ಶಿಪ್ ಅನ್ನೋ ಒಂದು ಇದೆ. ಏನು ಮಾಡ್ತೀಯಪ್ಪ ಎಂಟರ್ಪ್ರಿನರ್ಶಿಪ್? ಸರ್, ಆಲ್ರೆಡಿ ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಒಂದು 5 ಹಸು ಇದೆ ಸರ್, ಅದಕ್ಕೊಂದು ನೀಟಾಗಿ ಶೆಡ್ಡೆಲ್ಲ ಕಟ್ಸಿದ್ದಾರೆ. ಅದನ್ನೇ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡ್ಕೊಂಡು ಹೋದರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂದರೆ ಇನ್ಕಮ್ ಜನ್ರೇಟ್ ಮಾಡಬೇಕಲ್ಲ ಸರ್, ಅದಕ್ಕೆ ಜನ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಬಿಂದುಶ್ರೀ ಅವರ ಪ್ಲಾನ್ ಏನು? ಆ ಸರ್, MSc ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾವುದ್ರಲ್ಲಿ? ಎಂಟಮಾಲಜಿ ಆರ್ ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ, ಅದೆರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆ, ಅಂದ್ರೆ ಈಗ BSc AG ಹೆಣ್ಣು ಮಕ್ಕಳಿಗೆ ಹೇಗೆ ಸೂಕ್ತ ಅನ್ಸುತ್ತಮ್ಮ ನಿಮಗೆ? ಕಷ್ಟ ಆಗುತ್ತಾ ಬೆಳೆ ಬೆಳೆಯೋದು, ಮತ್ತೊಂದು ಸ್ವಲ್ಪ ಹಾರ್ಡ್ ಕೋರ್ಸ್ ಅಂತ ಏನಾದ್ರು ಅನ್ಸುತ್ತಾ, ಅಥವಾ ಈಸಿಯಾಗಿ ಮಾಡ್ಬೋದಾ? ಹೆಣ್ಮಕ್ಳು ಮಾಡ್ಬಹುದು ಸರ್, ಅಷ್ಟೊಂದೇನು ಕಷ್ಟ ಇಲ್ಲ. ಆದರೆ ಲೈಕ್ ಹುಡುಗಿರ್ಗೆ ಅಂತ ಬಂದಾಗ ಸ್ವಲ್ಪ ಪ್ರತ್ಯೇಕವಾಗಿ ಅವರು ಗಟ್ಟಿಯಾಗಿರ್ಬೇಕಾಗತ್ತೆ, ಅದೊಂದು ಮ್ಯಾಟರ್ ಆಗುತ್ತೆ. ಅದು ಬಿಟ್ಟರೆ ನಾವು ಮಾಡ್ಬೋದು, ಏನಿಲ್ಲ. ಯಾಕಂದರೆ ಇಲ್ಲಿ ಇಂಡಿವಿಜುವಲ್ ವರ್ಕ್ಗಿಂತ ಗ್ರೂಪ್ ವರ್ಕ್ ಅನ್ನೋದೊಂದಿರುತ್ತೆ. ಸೊ ಎಲ್ಲರೂ ಕೈ ಜೋಡಿಸ್ತೀವಿ ನಾವು ನಮ್ಮ ಕ್ಲಾಸ್ ಅಂತ ತೊಗೊಂಡಾಗ. ಸೊ ಹಾಗಾಗಿ ಚೆನ್ನಾಗಿದೆ. ಎಷ್ಟೊಂದು ಜನ ಸಿಟಿಯಿಂದ ಬಂದು ಕೂಡ ಈಗ ನಮ್ಮ ಕ್ಲಾಸ್ ರೂಮಲ್ಲೇ ಚೆನ್ನಾಗಿ ಕೆಲಸ ಮಾಡೋರು ಆಗಿದ್ದಾರೆ. ಸೊ ಆ ಥರ ತುಂಬ ಜನ ಈಗ ಹೆಣ್ಮಕ್ಳೇ ಬಿ ಎಸ್ ಸಿ ಎ ಜಿ ಓದ್ತಿದ್ದಾರೆ ಅಂತ ಅನ್ಸುತ್ತೆ. ಹೌದು ಹುಡುಗರಿಗಿಂತ ಹೌದೌದು ಈಗ ಶೇಕಡ 50%ಕ್ಕಿಂತ ಹೆಚ್ಚು ಹೆಣ್ಮಕ್ಳೇ ಈ ಒಂದು ಬಿ ಎಸ್ ಸಿ ಎಗ್ರಿಗೆ ಸೇರ್ಕೊತಾ ಇದ್ರು. ಹೌದು ಹೌದು ಹೌದು ಬಹಳ ಕಡಿಮೆ ಇದ್ರು, ಈಗ ಹೆಣ್ಮಕ್ಳು ಕೂಡ ಸೇರ್ಕೊತಾ ಇದ್ರು. ಯಾಕಂದ್ರೆ ಎಲ್ಲ ಆಪರ್ಚುನಿಟೀಸ್ ಹಾಗೆ ಇದೆ. ಹೆಣ್ಣು ಮಕ್ಕಳಿಗೆ ಅಂತ ವಿಶೇಷವಾಗಿ ಏನಾದರೂ ತಾವು ಅವರ ರಕ್ಷಣೆಗೆ ಅಥವಾ ಅವ್ರ ಇದಕ್ಕೇನಾದರೂ ಸೆಲ್ ಅಂತ ಏನಾದರೂ? ಹೌದು, ನಮ್ಮಲ್ಲಿ ಒಂದು ವಿಮೆನ್ ಇದು ಸೆಲ್ ಇದೆ. ವಿಮೆನ್ ಸೆಲ್ ಅಂದರೆ ಸೆಕ್ಷುಯಲ್ ಹೆರಾಸ್ಮೆಂಟ್ ಇದ್ರ ಬಗ್ಗೆ ಆ್ಯಂಟಿ ಒಂದು ಸೆಲ್ ಇದೆ. ಆ ಸೆಲ್ ನಡೀತಾ ಇದೆ. ಆದರೆ ಏನಾದರೂ ಕಂಪ್ಲೇಂಟ್ಸ್ ಬಂದರೆ ನಾವು ಅದನ್ನು ನೋಡ್ಕೋತೀವಿ. ಜೊತೆಗೆ ಹಾಸ್ಟೆಲ್ಗಳಲ್ಲಿ ಚೀಫ್ ವಾರ್ಡನ್ ಮತ್ತು ವಾರ್ಡನ್ ಅಂತ ಇರ್ತಾರಲ್ಲ, ಅವರು ಕೂಡ ಅವ್ರನ್ನ ತುಂಬ ಕೇರ್ ತಗೋತಾರೆ. ಜೊತೆಗೆ ಕೌನ್ಸಿಲರ್ಸ್ ಅಂತ ಇದ್ದಾರೆ. ಪ್ರತಿಯೊಂದು 10-12 ಜನ ಸ್ಟೂಡೆಂಟ್ಸಿಗೆ ಒಬ್ಬರು ಕೌನ್ಸಿಲರ್ ಇರ್ತಾರೆ. ಸೊ ಅವ್ರ ಹತ್ರೂ ಕೂಡ ಅವರು ತಮ್ಮ ಒಂದು ಅಳಲನ್ನು ಹೇಳ್ಕೋಬೋದು. ಅದನ್ನು ನಾವು ಹೆಣ್ಣು ಮಕ್ಕಳಿಗೆ ಬಹಳ ಒಂದು ಸೆಕ್ಯೂರಿಟಿಯನ್ನು. ಈಗ ನಿಮ್ಮ ಥರನೇ ಸಿ ಐ ಟಿ ಮುಗಿಸಿ ಕಾಯ್ತಾ ಇರುವಂತಹ ಬಹಳಷ್ಟು ಜನ ಹುಡುಗರುಗಳಿಗೆ ರೇವಂತ್ ರೆಡ್ಡಿ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇದೊಂದು ಬೆಸ್ಟ್ ಕೋರ್ಸ್ ಅಂತ ಹೇಳ್ತೀನಿ. ಯಾಕಂತಂದರೆ ಎಲ್ಲರೂ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಮೆಡಿಕಲ್ ಇಂಜಿನಿಯರಿಂಗ್, ಬಟ್ ನೆಕ್ಸ್ಟ್ ಮುಂದೆ ಫ್ಯೂಚರ್ ನೋಡಿಕೊಂಡ್ರೆ ಊಟ ಇಲ್ಲದ್ರೆ ಯಾರು ಬರ್ಕಾಗಲ್ಲ ಸರ್. ಫಸ್ಟು ಊಟ ತಿನ್ನಲೇಬೇಕು. ಹಂಗೆ ಎಲ್ಲರೂ ಮೆಡಿಕಲೇ ಮಾಡಿಬಿಟ್ಟು ಎಲ್ಲರೂ ರೋಗನೇ ನೋಡ್ತೀವಿ ಅಂತಂದರೆ ಬೆಳೆಸೋರು ಯಾರು, ಅವ್ರಿಗೆ ಹೇಳ್ಕೊಡೋರು ಯಾರು? ನಾವು 4 ಜನ ರೈತರಿಗೆ ಹೇಳ್ಕೊಡ್ಬೇಕಂತಂದ್ರೆ ಬಿ ಎಸ್ ಸಿ ಮಾಡಲೇಬೇಕು ಸರ್. ಆ್ಯಂಡ್ ಬ್ಯಾಕ್ ಇದರಲ್ಲಿ ಅಂತಂದರೆ ಇದು ಒಂದೇ ಆಪರ್ಚುನಿಟಿ, ಒಂದೇ ಫೋಕಸ್ ಇರಲ್ಲ, ಇದರಲ್ಲಿ ವೈಡ್ ವೆರೈಟಿ ಆಫ್ ಆಪರ್ಚುನಿಟೀಸ್ ಇದೆ. ಇವಾಗ ಇಂಜಿನಿಯರಿಂಗ್ ತೊಗೊಂಡ್ರೆ ಬರೀ ಇಂಜಿನಿಯರಿಂಗ್ ಆ ವರ್ಕ್ ಮಾತ್ರ ಮಾಡಬೇಕು, ಬಟ್ ಅಗ್ರಿಕಲ್ಚರ್ ತೊಗೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೋದು, ಡಿಫ್ರೆಂಟ್ ವೇರ್ ಹೌಸಸ್ಲ್ಲ ಆಗಿರ್ಬೋದು, ಎಲ್ಲ ಆಪರ್ಚುನಿಟೀಸ್ ಅಂತೂ ವ್ಯಾಸ್ಟ್ ಇದೆ ಸರ್. ಎಲ್ಲಾದರೂ ನೀವು ಬದುಕೋಬೋದು ಅನ್ನೋಂಥ ಗ್ಯಾರಂಟಿ ಅಂತೂ ಕೊಡ್ಬೋದು ಸರ್. ತಾವೇನಂತೀರಿ ಬಿಂದುಶ್ರೀ? ಹಾಂ ಸರ್, ಸಿ ಇ ಟಿ ಮುಗಿಸಿ ಬರ್ತಿರೋರಿಗೆ ಎಮ್ ಬಿ ಬಿ ಎಸ್ ಅಥವಾ ಇಂಜಿನಿಯರಿಂಗ್ ಬಿಟ್ಟು ಒಂದು ಒಳ್ಳೆ ಆಪ್ಷನ್ ಅಂದರೆ ಬಿ ಎಸ್ ಸಿ ಆನರ್ಸ್ ಆಗ್ರಿ. ಮೊದಲನೇದಾಗ ನಾನು ಹೇಳೋಕೆ ಎಂತಕ್ಕೆ ಇಷ್ಟಪಡ್ತೀನಿ ಅಂದರೆ ವಿ ಎ ಎಕ್ಸಾಮ್ ಇತ್ತೀಚೆಗಷ್ಟೇ ನಡೀತು. ಆ ವಿ ಎ ಎಕ್ಸಾಮಲ್ಲಿ ಕೂಡ ಆಲ್ಮೋಸ್ಟ್ 3-4 ಕ್ವೆಶನ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ಆಗಿತ್ತು. ಸೊ ಇದೇನು ಹೇಳುತ್ತೆ ಅಂದರೆ ಅದರ ಇಂಪಾರ್ಟೆನ್ಸ್ ಅಲ್ಲಿ ಕೂಡ ಆಗಿದೆ. ಸೊ ಹಾಗಾಗಿ ಒಳ್ಳೆ ಆಪರ್ಚುನಿಟಿ ಇದೆ ಸರ್. ಹೆಣ್ಮಕ್ಳೆಲ್ಲ ಬಿ ಎಸ್ ಸಿ ಎಜಿನೇ ಓದಿ ಅಂತ ಹೇಳ್ತೀರಾ? ಹಾಂ ಸರ್, ಚೆನ್ನಾಗಿದೆ. ಬರೀ ಹ್ಯೂಮನ್ ಡಾಕ್ಟರ್ ಅಲ್ಲ, ಪ್ಲಾಂಟ್ ಡಾಕ್ಟರ್ ಆಗ್ಬೋದು ಅನ್ನೋದಷ್ಟೇ. ತಾವೇನಂತೀರಿ ಡಾಕ್ಟರ್ ಫಾತಿಮಾ ಅವರು? ನಾನು ಒಟ್ಟಾರೆಯಾಗಿ ಹೇಳೋದಾದರೆ ಕೃಷಿ ಪದವಿ ಅನ್ನೋದು ಇದೆಯಲ್ಲ, ಇದು ನಿಜವಾಗ್ಲೂ ಒಂದು ಉತ್ತಮ ಪದವಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರೂ ಕೂಡ ತಿಳ್ಕೋಬೇಕಾಗಿರೋದು ಮಕ್ಕಳನ್ನ ಸೇರಿಸಿ ಈ ಒಂದು ಬಿ ಎಸ್ ಸಿ ಕೃಷಿ ಪದವಿಗೆ. ಬೇರೆ ಬೇರೆ ನಾವು ಅವಕಾಶಗಳು ತುಂಬ ಇದೆ, ಯಾವ ಫೀಲ್ಡಲ್ಲಿ ಬೇಕಿದ್ರೂ ಕೂಡ ಈ ಬಿ ಎಸ್ ಸಿ ಎಗ್ರಿ ಮಾಡಿದಂಥ ಮಕ್ಕಳು ಹೋಗಿ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಫಾತಿಮಾ ಅವರೇ? ಆಯಿತು, ನನ್ನ ಮೊಬೈಲ್ ಸಂಖ್ಯೆ 9-4-7-3-1-9-2-5. ಇನ್ನೊಮ್ಮೆ ಹೇಳ್ತೀರಾ? 9-4-7-3-1-9-2-5. ಇನ್ನೂ ಒಂದ್ಸರಿ ಹೇಳಿ. 9-4-8-3-7-3-1-9-2-5. ತಮ್ಮದು ಬಿಂದುಶ್ರೀ ಅವರೇ? 9-3-5-3-7-2-1-5-5-6. ಇನ್ನೊಮ್ಮೆ? 9-3-5-3-7-2-1-5-5-6. ಇನ್ನೂ ಒಂದ್ಸರಿ ಹೇಳಿ. 9-3-5-3-7-2-1-5-5-6. ತಮ್ಮದು ರೇವಂತ್ ರೆಡ್ಡಿ ಅವರೇ? 6-3-6-3-29-5-5-5-2. ಇನ್ನೊಂದ್ಸರಿ? 6-3-6-3-29-5-5-2. ಇನ್ನೂ ಒಂದ್ಸರಿ ಹೇಳ್ಬಿಡಪ್ಪ. 6-3-6-3-29-5-5-5-2. ಒಳ್ಳೆಯದು ಡಾಕ್ಟರ್ ಫಾತಿಮಾ ಅವರೇ, ಬಿಂದುಶ್ರೀ ಅವರೇ, ರೇವಂತ್ ರೆಡ್ಡಿ ಅವರೇ, ಇದುವರೆಗೂ ಕೃಷಿ ಶಿಕ್ಷಣದ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ಒಳ್ಳೆಯದಾಗಲಿ, ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಶಿಕ್ಷಣದ ಮಹತ್ವ ಕುರಿತು ಸಂವಾದ ಆಲಿಸಿದಿರಿ. ಭಾಗವಹಿಸಿದವರು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ಪಿಎಸ್ ಫಾತಿಮಾ ಹಾಗೂ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳಾದ ರೇವಂತ್ ರೆಡ್ಡಿ ಎಸ್ ಮತ್ತು ಬಿಂದುಶ್ರೀ ಡಿ. ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮ ಕಂಪನಿ ಇದು.